ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತದಾತರ ಬರೆಯು ತೀರ್ಥ ಮಹೇಂದ್ರ ಗೋಪ್ತನ ನೋಡುವೆ ಗೋಪ್ತದಾತರ ಬರೆಯು ತೀರ್ಥ ಮಹೇಂದ್ರ ಗೋಪ್ತನ ನೋಡುವೆ ಕೃಷ್ಣ ವರ್ಷವ ಕರೆಯು ತೀರ್ಪ ನರೇಂದ್ರವಾದವನಾಲಿಕೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚೀತದಿ ಕೈಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಹಾ ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಪರಮಾಭಕ್ತಿಯ ಸಂದರ್ಭದಲ್ಲಿ ಅಂತರ್ದೆಶೆ, ಅಲ್ಲಿಂದ ಸ್ವಲ್ಪ ಮನಸ್ಸು ಕೆಳಗೆ ಇಳಿದಾಗ ಅರ್ಧ ಬಾಹ್ಯ ದೆಶೆ, ಆಮೇಲೆ ಪೂರ್ಣ ಬಾಹ್ಯ ದೆಶೆ. ಈ ಮೂರು ದೆಶೆಗಳಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತನ್ನುವ ವಿವರವನ್ನೆಲ್ಲ ಕಳೆದ ಶನಿವಾರ ಕೊಟ್ಟರು. ಈಗ ನವದ್ವೀಪ ಗೋಸ್ವಾಮಿ ತನ್ನ ಮಗನನ್ನ ಪರಮಹಂಸರಿಗೆ ಪರಿಚಯ ಮಾಡಿಕೊಟ್ಟ. ಆತ ಇನ್ನು ಯುವಕ, ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದಾನೆ. ಆತ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಈಗ ನವದ್ವೀಪ ಗೋಸ್ವಾಮಿ ಹೇಳ್ತಾನೆ, ಈತ ಮನೆಯಲ್ಲಿ ಶಾಸ್ತ್ರಗಳನ್ನು ಓದ್ತಾ ಇದ್ದಾನೆ. ವೇದ ಗ್ರಂಥಗಳು ಹಿಂದೆ ಸಿಗುವುದೇ ದುರ್ಲಭವಾಗಿತ್ತು, ಈಗ ಮ್ಯಾಕ್ಸ್ ಮುಲ್ಲರ್ ಭಾಷಾಂತರಿಸಿದ್ದಾರೆ. ಆದ್ದರಿಂದ ಜನ ಅವನ್ನ ಓದೋದಕ್ಕೆ ಸಾಧ್ಯವಾಗಿದೆ ಅಂತ. ಆತ ಬಹಳ ಹೆಮ್ಮೆಯಿಂದಲೇ ಹೇಳ್ತಾ ಇದ್ದ ಆ ಮಾತನ್ನ, ತನ್ನ ಮಗ ಶಾಸ್ತ್ರ ಓದ್ತಾ ಇದ್ದಾನೆ, ಅದು ಬಹಳ ಕಷ್ಟಕರವಾದ್ದು. ಒಂದನೇದಾಗಿ ಆ ಶಾಸ್ತ್ರವೇ ಕಷ್ಟ, ಎರಡನೇದಾಗಿ ಪುಸ್ತಕ ಸಿಗುವುದು ಇನ್ನೂ ಕಷ್ಟ. ಅಂಥದ್ರಲ್ಲಿ ಮ್ಯಾಕ್ಸ್ ಮುಲ್ಲರ್ ಇಂಗ್ಲಿಷ್ನಲ್ಲಿ ಭಾಷಾಂತರಿಸಿದ್ದಾರೆ, ಅದನ್ನು ನಾವು ಓದಬಹುದಾಗಿದೆ, ಅಂಥದ್ದನ್ನು ನನ್ನ ಮಗ ಓದ್ತಾ ಇದ್ದಾನೆ ಅಂತನ್ನುವ ಒಂದು ಸಹಜವಾದ ಹೆಮ್ಮೆಯಿಂದ ಆತ ಹೇಳ್ಕೊಂಡಿತ್ತು. ಅದನ್ನು ಕೇಳಿದಂತಹ ಸಾಮಾನ್ಯ ಸಾಧುಗಳಾಗಿದ್ರೆ, ಓಹೋ ಬಹಳ ಒಳ್ಳೆಯದು, ಏನಪ್ಪ ಅದೇ ತರ ಮುಂದರ್ಸ್ಕೊಂಡು ಹೋಗೋ, ನಮ್ಮ ದೇಶದ ಕೀರ್ತಿಯನ್ನು ಬೆಳಗು, ಶಾಸ್ತ್ರಗಳೆಲ್ಲ ಮೂಲೆ ಪಾಲಾಗಿವೆ, ಅವುಗಳನ್ನು ನೆನಪಿಟ್ಟುಕೊಂಡು ನಾಲ್ಕು ಜನರಿಗೆ ಹೇಳತಕ್ಕಂತಹ ಮೇಧಾ ಶಕ್ತಿ ಸಂಪನ್ನರು ಬಹಳ ಕಡಿಮೆ ಆಗಿದ್ದಾರೆ, ನೀನು ಆ ಕಾರ್ಯಕ್ಕೆ ಕೈ ಹಾಕಿದ್ಯಾ, ಬಹಳ ಒಳ್ಳೆಯದು, ನಿನಗೆ ಭಗವಂತ ಸಂಪೂರ್ಣ ಆಶೀರ್ವಾದ ಮಾಡಲಿ ಇತ್ಯಾದಿ ಧಾಟಿಯಲ್ಲಿ ಮೆಚ್ಚಬೇಕಾಗಿತ್ತು. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಧಿಕವಾದ ಶಾಸ್ತ್ರಾಧ್ಯಯನ ಒಳ್ಳೆಯದನ್ನು ಮಾಡುವುದಕ್ಕೆ ಬದಲು ಹೆಚ್ಚಾಗಿ ಹಾನಿಯನ್ನೇ ತರುತ್ತದೆ. ಮೊದಲು ಶಾಸ್ತ್ರಗಳ ಸಾರ ಏನು ಅಂತನ್ನೋದನ್ನು ಅರಿತುಕೊಂಡು ಬಿಡಬೇಕಾಗುತ್ತೆ, ಬಳಿಕ ಶಾಸ್ತ್ರ ಗ್ರಂಥಗಳ ಅವಶ್ಯಕತೆ ಏನಿದೆ ಏನಿರುತ್ತೆ, ಮೊದಲು ಸಾರ ಏನು ಅನ್ನೋದನ್ನು ತಿಳಿದುಕೊಂಡು ಬಿಟ್ಟು ಬಳಿಕ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯ ಆಳಕ್ಕೆ ಮುಳುಗಿ ಬಿಡಬೇಕು. ಶ್ರೀರಾಮಕೃಷ್ಣರು ಯಾವಾಗಲೂ ಮೂಲಕ್ಕೆ ಬರ್ತಾರೆ. ಮುಖ್ಯವಾದ ವಿಷಯವನ್ನು ನಮ್ಮ ಜನತೆ ಅಂದಿನಿಂದಲೂ ಮರೆತು ಬಿಟ್ಟಿತ್ತು. ಎಲ್ಲ ಹುತ್ತವನ್ನು ಬಡಿಯುವವರೇ ವಿನಃ ಹಾವನ್ನು ಹಿಡಿಯುವವರಿಲ್ಲ. ಒಳಗಡೆಯ ತಿರುಳನ್ನ ಸ್ವಾಧೀನ ಮಾಡಿಕೊಳ್ಳತಕ್ಕಂತಹದ್ದು ಮುಖ್ಯ ಉದ್ದೇಶ. ಶಾಸ್ತ್ರಾಧ್ಯಯನ ಮಾಡಿದರೂ ಕೂಡ ಅದು ಪರೋಪದೇಶಕ್ಕಲ್ಲ, ಸ್ವಪ್ರಯೋಜನಕ್ಕೆ. ಅದನ್ನು ಪ್ರವಚನ ಮಾಡೋದು ಯಾತಕ್ಕೆ ಹಾಗಾದ್ರೆ ಅಂತ ಹೇಳಿದ್ರೆ, ತನಗೆ ಅದರ ಬಗ್ಗೆ ಎಷ್ಟು ಅರಿವು ಉಂಟಾಗಿದೆ, ಅಂತನ್ನೋದನ್ನ ವರೆಹಚ್ಚಿ ನೋಡುವುದಕ್ಕೆ. ಕೇಳುವ ಜನ ಅವರಿಗೆ ಒಪ್ಪಿಗೆಯಾಗಿ ಅವರಲ್ಲೂ ಕೂಡ ಒಂದು ಬಗೆಯ ಆಧ್ಯಾತ್ಮಿಕ ಉತ್ಕ್ರಾಂತಿ ಆಗ್ತಾ ಇತ್ತು ಅಂತಂದ್ರೆ ಈತ ಹೇಳುವ ರೀತಿ ಸರಿಯಾಗಿದೆ ಅಂತ ಅರ್ಥ. ಯಾತಕ್ಕೋ ಬರ್ತಾ ಬರ್ತಾ ಜನ ಇದೇನೋ ನಮ್ಗೆ ಅರ್ಥವಾಗದೇ ಇರತಕ್ಕಂಥದ್ದು ಅಂತ ಹೊರಟು ಹೋಗ್ತಾ ಇರ್ತಾರೋ, ಆಗ ಇವನಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅರ್ಥವಾಗಿದ್ರೆ ಮಾತ್ರ ಇತರರಿಗೆ ಅರ್ಥ ಪಡಿಸೋದಕ್ಕೆ ಸಾಧ್ಯ. ಆದ್ರಿಂದ ಪ್ರವಚನ ಅಂತಿರ್ತಕ್ಕಂಥ ಆ ಕಾರ್ಯವನ್ನ ಮಾಡಬೇಕು. ಉಪನಿಷತ್ತು ಅದನ್ನು ಹೇಳ್ತದೆ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ. ಸ್ವಾಧ್ಯಾಯ ತಾನೂ ಅಧ್ಯಯನ ಮಾಡಬೇಕು, ಪ್ರವಚನ ಇತರರಿಗೂ ಅದನ್ನು ಹೇಳಬೇಕು. ಹೇಳುವ ಸಾಮರ್ಥ್ಯ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಎಲ್ಲರೂ ಶಾಸ್ತ್ರಾಧ್ಯಯನ ಹೇಗೆ ಪ್ರಕಾರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ತಮ್ಮ ಸ್ವಂತಕ್ಕಾಗಿಯೂ ಕೂಡ ಯಾರಾದರೂ ಒಬ್ಬರು ಮಾಡಿಕೊಂಡಂತವರು ಸಾಮಾನ್ಯ ಜನರನ್ನೆಲ್ಲ ಸೇರಿಸಿ ಅವರಿಗೆ ಹೇಳುವ ಮೂಲಕ ತಾನು ಅದರಿಂದ ಉದ್ಧಾರವಾಗ್ತಾ ಇದ್ದೇನೆ ಅಂತನ್ನುವ ಈ ಭಾವದಿಂದ, ಮತ್ತು ಆ ಒಂದು ಋಷಿ ಋಣ ಅಂತನ್ನೋದನ್ನ ಈ ಮೂಲಕ ತೀರಿಸಿಕೊಳ್ತಾ ಇದ್ದೇನೆ. ಋಷಿ ಋಣ ಅದು, ವೇದಶಾಸ್ತ್ರಾದಿಗಳು ಋಷಿಗಳಿಂದ ಬಂದಂತಹದ್ದು, ಅವುಗಳನ್ನ ಅಧ್ಯಯನ ಮಾಡತಕ್ಕಂತಹದ್ದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇತರರಿಗೆ ತಿಳಿ ಹೇಳ್ತಕ್ಕಂತಹದ್ದು ಕೂಡ. ಆ ಮೂಲಕ ಋಷಿ ಋಣ ತೀರುತ್ತದೆ. ಹೀಗೆ ಈ ಶಾಸ್ತ್ರಾಧ್ಯಯನ ಅಂತ ಹೇಳ್ತಕ್ಕಂತಹದ್ದು ಪ್ರಾಮುಖ್ಯವಾಗಿ ಸ್ವಂತ ಸಾಧನೆಗಾಗಿ ಮತ್ತು ಆ ಶಾಸ್ತ್ರಗಳಲ್ಲಿ ಯಾವ ಉದ್ದೇಶವನ್ನು ತೋರಿಸಿಕೊಡಲಾಗಿದೆಯೋ ಅದನ್ನ ಆ ಮಾರ್ಗವಾಗಿ ಹೋಗಿ ಗುರಿಯನ್ನು ತಲುಪುವುದಕ್ಕಾಗಿ ಆನಂದವನ್ನು ಅನುಭವಿಸುವುದಕ್ಕಾಗಿ. ಇದು ಬಹಳ ಮುಖ್ಯವಾದಂತಹ ಮಾತು. ಶ್ರೀರಾಮಕೃಷ್ಣರ ಅವತಾರ ಕಾರ್ಯದ ಹಿಂದಿನ ನೂರಾರು ವರ್ಷಗಳ ಜನಜೀವನವನ್ನು ನಾವು ಭಾವಿಸಿ ನೋಡಿದ್ದೇ ಆದರೆ ನಮಗೆ ಗೊತ್ತಾಗುತ್ತದೆ ನಮ್ಮ ಭಾರತದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರಗಳ ಅನುಸಂಧಾನ ಅಂದರೆ ಸಾಧನೆ ಅದು ನಿಂತು ಹೋಗಿ ಕೇವಲ ಶಬ್ದಗಳ ಉಚ್ಚಾರಣೆ ಮಾತ್ರ ಉಳಿದುಕೊಂಡಿದ್ದರಿಂದ ಸಾರ್ವಜನಿಕರೆಲ್ಲ ಇದು ಬರೀ ಶಾಸ್ತ್ರ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತನ್ನುವ ತೀರ್ಮಾನಕ್ಕೆ ಬಂದರು. ಶಾಸ್ತ್ರ ಹೇಳುವವರೂ ಕೂಡ ಶಾಸ್ತ್ರಗಳಲ್ಲಿ ಏನೇನು ಸದಾಚಾರಗಳನ್ನ ವಿವರಿಸಲಾಗಿದೆಯೋ ಅವುಗಳನ್ನ ಅನುಷ್ಠಾನದಲ್ಲಿ ತರದೇ ಇದ್ದುದರಿಂದ ಕೇಳಿದಂತಹ ಜನ ಶಾಸ್ತ್ರವನ್ನು ಹೇಳಿದಂತಹ ಪಂಡಿತರ ಆ ಜೀವನ ಕ್ರಮವನ್ನು ಕಂಡು ಹೀಗೆ ಒಂದು ಮಾತನ್ನ ಹುಟ್ಟಿಸಿಕೊಂಡಿದ್ದಾರೆ, ಪುರಾಣ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತ. ಯಾತಕ್ಕೆ ಹಾಗಾಗ್ತಾ ಇದೆ ಅಂತಂದ್ರೆ ಶಾಸ್ತ್ರದಲ್ಲಿ ಕೊನೆಯದಾಗಿ ಶ್ರೀರಾಮಕೃಷ್ಣ ಹೇಳಿದಂತೆ ಮಾವಿನ ಹಣ್ಣನ್ನು ತಿನ್ನುವಂತಹದ್ದೇ ನಮ್ಮ ಮನುಷ್ಯ ಜೀವನದ ಗುರಿ. ಆ ಮಾವಿನ ಹಣ್ಣು ಅಂತಂದ್ರೆ ಭಗವದ್ ಆನಂದ ಅಥವಾ ಆತ್ಮಾನಂದ, ಇದನ್ನ ಅನುಭವಿಸುವಂತಹದ್ದೇ ಮಾನವ ಜೀವನದ ಗುರಿ. ಬಾಕಿ ಉಳಿದದ್ದೆಲ್ಲ ಗುರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಗುರಿಯಾಗಿಸಿಕೊಂಡ್ರೆ ನಾವು ಕುರಿಗಳಾಗ್ತೇವೆ. ಒಂದು ಅರಮನೆಯಂತಹ ಮನೆ ಕಟ್ಟಿಕೊಳ್ಳುವಂತಹದ್ದು ಒಬ್ಬ ಮನುಷ್ಯ ಜೀವನದ ಗುರಿಯಾಗೋದಕ್ಕೆ ಸಾಧ್ಯವೇ? ಆ ಅರಮನೆಯಂತಹ ಮನೆ ಕಟ್ಟಿಕೊಂಡು ಎಷ್ಟೋ ಜನ ವಾಸಕ್ಕೆ ಸಾಕಷ್ಟು ಜನ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಗೋಳು ಬಿಕೋ ಅಂತ ಹೇಳ್ತಾ ಇದೆ ಆ ಮನೆ. ಒಬ್ಬ ಮನುಷ್ಯನಿಗೆ ಎಷ್ಟು ಜಾಗ ಬೇಕು? 3 ಅಡಿ 6 ಅಡಿ ಅಷ್ಟೇನೆ. ಅದಕ್ಕಾಗಿ ದೊಡ್ಡದಾಗಿ ಅರಮನೆ ಕಟ್ಟುವಂತಹ ಗುರಿಯನ್ನು ಇಟ್ಕೊಂಡ್ರೆ ಕೊನೆಗೂ ಅವನಿಗೂ ಒದ್ದಾಟ. ಇಂಥ ಮನೆಯನ್ನ ಸುಣ್ಣ ಬಣ್ಣ ವರ್ಷಕ್ಕೊಮ್ಮೆ ಮಾಡೋದು ಹೇಗೆ, ಅದಕ್ಕೆ ಖರ್ಚು. ಕಾರ್ ಕೊಂಡ್ಕೊಳ್ತಕ್ಕಂತಹದ್ದು ಮಾನವ ಜೀವನದ ಮುಖ್ಯ ಉದ್ದೇಶ ಆಗೋದಕ್ಕೆ ಸಾಧ್ಯವೇ? ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟ್ರಿ ಆಗ್ಬಹುದು, ಪ್ರಧಾನಮಂತ್ರಿಯೇ ಆಗ್ಬಹುದು, ಅದು ಮನುಷ್ಯ ಜೀವನದ ಉದ್ದೇಶ ಆಗೋದಕ್ಕೆ ಸಾಧ್ಯವೇ? ಅದು ಏನು ಆನಂದ ಕೊಟ್ಟಿತು ಅಂತ ಅನ್ನೋದನ್ನ ಆ ಪ್ರಧಾನಮಂತ್ರಿಗಳನ್ನ ಅವರ ಜೀವನವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ತರಲೆ ಇರಲಿ, ಅವ್ರು ಮಾಡ್ಕೊಳ್ಳಿ ಅದರಲ್ಲೇ, ಅದರೊಳಗೆ ಆನಂದ ಅವರಿಗೆ. ಅದು ಜೀವನದ ಗುರಿ ಆಗೋದಕ್ಕೆ ಸಾಧ್ಯವೇ ಅಂತ ನಾವು ಆಲೋಚನೆ ಮಾಡಬೇಕು. ಇನ್ಯಾವುದಿದೆ ಈ ಜಗತ್ತಿನಲ್ಲಿ ಗುರಿ ಆಗೋದಕ್ಕೆ ಸಾಧ್ಯ? ಯಾವುದು ಕೂಡ ಶಾಂತಿ ಸಮಾಧಾನ ತೃಪ್ತಿ ಆನಂದವನ್ನು ಕೊಡದೇ ಇದ್ದ ಮೇಲೆ ಅದು ನಮ್ಮ ಜೀವನದ ಗುರಿಯಾಗೋದಕ್ಕೆ ಸಾಧ್ಯವೇ? ಆದರೆ ಈ ಜೀವನದಲ್ಲಿ ನಾವು ಯಾವುದೇ ಬಗೆಯ ಲೌಕಿಕ ಕಾರ್ಯಗಳನ್ನು ಮಾಡದೇನೇನೆ ಎಲ್ಲರೂ ಯೋಗಮಗ್ನರಾಗಿ ಕುಳಿತುಕೊಳ್ಬೇಕೇ? ಯೋಗಮಗ್ನರಾಗಿಯೂ ಕುಳಿತುಕೊಳ್ಬೇಕು, ಲೌಕಿಕ ಜೀವನವನ್ನು ನಡೆಸಬೇಕು. ಮಾ ಮನುಸ್ಮರ ಯುದ್ಧಚ ಅಂತ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ನನ್ನನ್ನೂ ಅನುಸಂಧಾನ ಮಾಡು, ಯುದ್ಧವನ್ನೂ ಮಾಡು ಅಂದ್ರೆ ಕರ್ಮವನ್ನು ಮಾಡು ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಕರ್ಮ ಸನ್ಯಾಸವನ್ನು ಅವನು ಹೇಳಲೇ ಇಲ್ಲ, ಅದು ತನ್ನಷ್ಟಕ್ಕೆ ಬರಬೇಕು ಅಂತ ಹೇಳಿದ್ದಾನೆ. ಯಾವಾಗ ಹೃದಯದಲ್ಲಿ ಆನಂದ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗುತ್ತದೋ ಆಗ ಶ್ರೀರಾಮಕೃಷ್ಣಗೆ ಆದಂತೆ ಅವರು ಗಳಿತ ಹಸ್ತರಾಗ್ತಾರೆ. ತರ್ಪಣ ಬಿಡೋದಕ್ಕೂ ಅವರಿಂದ ಸಾಧ್ಯವಾಗುವುದಿಲ್ಲ, ಕೈ ಬೆರಳ ಸಂಧಿಯಿಂದ ನೀರು ಹೊರಟೋಗ್ಬಿಡುತ್ತೆ. ಆಗ ಅವರು ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ಅಷ್ಟೇನು ಮಾಡದಿದ್ರೂ ಕೂಡ ಅವರೇ ಎಲ್ಲ ಕರ್ಮವನ್ನು ಮಾಡಿದವರಾಗ್ತಾರೆ. ಕೃತ್ನ ಕರ್ಮ ಕೃತ್ ಅಂತ ಶ್ರೀಕೃಷ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ. ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಆತನೇ ಎಲ್ಲ ಕರ್ಮವನ್ನು ಮಾಡಿದವನು ಅಂತ ಸುತ್ತಲಿನ ಜನ ಎಲ್ಲ ಹೇಳ್ತಾರೆ. ಹೇಗೆ? ತಮ್ಮ ಕೃಪೆಯಿಂದ ಇಂತಹದ್ದು ಒಂದು ಕೆಲಸ ಆಯಿತು ಅಂತ ಸುತ್ತಮುತ್ತ ಇರತಕ್ಕಂತಹ ಜನ ಎಲ್ಲ ಬಂದು ಅವನಿಗೆ ನಮಸ್ಕಾರ ಮಾಡಿ ತಾವು ಕೆಲಸ ಮಾಡೋದು, ತಾವು ದೇವಸ್ಥಾನ ಕಟ್ಟೋದು, ತಾವು ರಸ್ತೆ ಕಟ್ಟೋದು, ತಾವು ಕೆರೆ ಬಾವಿ ತೋಡೋದು, ಎಲ್ಲ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಜನ ಬಂದು ಇವನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ನಿಮ್ಮ ಕೃಪೆಯಿಂದ ಆಯಿತು. ಕೊನೆಗೆ ಅಂಥವ್ರು ಯಾರು ಸಿಕ್ಕದೇ ಇದ್ರೂ ಕೂಡ ದೇವರ ಕೃಪೆಯಿಂದ ಆಯಿತು ಅಂತ ಕೂಡ ಹೇಳ್ತಾರೆ. ಭಗವಂತನು ಕೂಡ ಕೃತ್ನ ಕರ್ಮ ಕೃತ್. ಕೃತ್ನ ಅಂದ್ರೆ ಸಕಲ, ಕರ್ಮ ಕೃತ್, ಸಕಲ ಕರ್ಮವನ್ನು ಮಾಡಿದಂಥವನು ಅಂತ ಅರ್ಥ. ಹೀಗೆ ನಿಜವಾದ ಸಾರ್ಥಕತೆ ಇರೋದು ಆತ್ಮಾನಂದವನ್ನು ಅನುಭವಿಸುವುದರಲ್ಲಿ. ಆನಂದವನ್ನು ಅನುಭವಿಸದೇ ಇತ್ತು ಅಂತ ಹೇಳಿದ್ರೆ ಯಾವ ಸೇವಾ ಕಾರ್ಯವನ್ನು ಮಾಡಿತಾನೆ ಏನು ಪ್ರಯೋಜನ? ಸೇವಾ ಕಾರ್ಯವನ್ನು ಮಾಡುವುದೇ ಆಗಲಿ, ಶಾಸ್ತ್ರವನ್ನು ಓದುವುದೇ ಆಗಲಿ, ಶಾಲೆ ಕಟ್ಟಡ ಬಡಜನರಿಗೆ ಸೇವೆ ಮಾಡುವುದೇ ಆಗಲಿ, ಅಥವಾ ಕ್ಷಾಮಡಾಮರುಗಳಿಗೆ ನೆರವು ಆಗುವುದೇ ಆಗಲಿ, ಇನ್ನು ಯಾವುದನ್ನೇ ಮಾಡಿದರೂ ಕೂಡ ಅವೆಲ್ಲ ಮಾಡುವಿಕೆಯ ಮುಖ್ಯ ಉದ್ದೇಶ ಭಗವತ್ ಸಾಕ್ಷಾತ್ಕಾರ, ಭಗವದ್ ಆನಂದದ ಅನುಭವ. ಮನಃಶಾಂತಿ ಬರ್ತದೆ, ಆನಂದ ಬರ್ತದೆ. ಆನಂದ ಶಾಂತಿ ಬಂದಾಗಲೇ ಸಾರ್ಥಕತೆ. ಶಾಂತಿಯ ಆನಂದ ಇಲ್ಲದಿದ್ದ ಮೇಲೆ ಎಷ್ಟು ಮಾಡಿತಾನೆ ಏನು ಪ್ರಯೋಜನ, ಏನು ಇದ್ದು ತಾನೇ ಏನು ಪ್ರಯೋಜನ? ಈ ಪ್ರಶ್ನೆಯನ್ನು ಅವರವರೇ ಹಾಕಿಕೊಳ್ಳಿ. ನನಗಿಷ್ಟಿದೆ, ಆದ್ರಿಂದ ಎಲ್ಲವೂ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ ಅಂತ ಹೇಳ್ತಕ್ಕಂಥ ಒಬ್ಬ ಮನುಷ್ಯ ಎದೆ ಮೇಲೆ ಕೈ ಇಟ್ಟು ಹೇಳಿ ಅದನ್ನು, ಅಂಥದ್ದೇನು ನಾವು ಕಾಣ್ತಾ ಇಲ್ಲ. ಆದ್ರಿಂದ ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಧಿಕವಾದ ಶಾಸ್ತ್ರಾಧ್ಯಯನ ಒಳ್ಳೆಯದನ್ನು ಮಾಡೋದಕ್ಕೆ ಬದಲು ಹೆಚ್ಚಾಗಿ ಹಾನಿಯನ್ನೇ ತರುತ್ತದೆ ಅಂತ. ಅಧಿಕವಾದ ಶಾಸ್ತ್ರಾಧ್ಯಯನ ಮಾಡಿದಾಗ ಹಾನಿ ಯಾಕಾಗಬೇಕು? ಅವನಲ್ಲಿ ತಿಳುವಳಿಕೆಯ ತಿಳಿತಕ್ಕಂಥದ್ದು ಹೆಚ್ಚಾದಾಗ ಅದರಿಂದ ಒಳ್ಳೇದಾಗಬೇಕು ವಿನಃ ಹಾನಿ ಯಾಕಾಗಬೇಕು ಅನ್ನೋ ಪ್ರಶ್ನೆಯನ್ನು ಹಾಕಬೇಕು ನಾವು. ಯಾವಾಗ ಒಬ್ಬ ಜಟ್ಟಿ ತನ್ನ ಮೈ ಗಟ್ಟಿ ಮಾಡಿಕೊಡ್ತಾನೋ ಅವನಿಗೆ ಭುಜ ತುರಿಸೋದಕ್ಕೆ ಶುರುವಾಗುತ್ತೆ, ಹೋಗಿ ಇನ್ನೊಬ್ಬನ ಜೊತೆಯಲ್ಲಿ ಕುಸ್ತಿ ಆಡಬೇಕು ಅಂತ ಮನಸ್ಸಾಗುತ್ತೆ. ಅವನು ಮೊದಲು ವ್ಯಾಯಾಮ ಶುರು ಮಾಡಿದ್ದು ತನ್ನ ಶರೀರವನ್ನು ಗಟ್ಟಿ ಮಾಡಿಕೊಳ್ಬೇಕು, ತಾನು ಆರೋಗ್ಯವಾಗಿರಬೇಕು ಅಂತ. ಆದರೆ ಅದು ಸ್ವಲ್ಪ ಅತಿಯಾದ ವ್ಯಾಯಾಮ ಮಾಡಿದ, ಮಾಂಸ ಕಂಡುಗಳು ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿಯಾದವು, ಇದನ್ನು ಇನ್ನೊಬ್ಬರಿಗೆ ಡಿಕ್ಕಿ ಕೊಟ್ಟು ಪರೀಕ್ಷೆ ಮಾಡಬೇಕು ಅಂತನ್ನುವ ತೀಟೆ ಉಂಟಾಗುತ್ತಲ್ಲಿ. ಹಾಗೇನೇ ಶಾಸ್ತ್ರಾಧ್ಯಯನವನ್ನು ಅಧಿಕವಾಗಿ ಮಾಡಿದಾಗ ಇತರ ಶಾಸ್ತ್ರ ಪಂಡಿತರನ್ನೆಲ್ಲ ಹುಡುಕಿಕೊಂಡು ಹೋಗಿ ಅವರೊಂದಿಗೆ ವಾದ ಮಾಡಿ ಅವರನ್ನು ಸೋಲಿಸಿದಾಗ ಮಾತ್ರವೇ ನನ್ನ ಜೀವನ ಸಾರ್ಥಕ ಅಂತನ್ನುವ ಭಾವನೆ ಬಂದು ಅವನು ಕಾಲಕ್ಕೆರೆದು ವಾದಕ್ಕೆ ನಿಲ್ತಾನೆ. ಇದು ದೊಡ್ಡ ಹಾನಿ. ಆಮೇಲೆ ನಾನು ಇಷ್ಟೊಂದು ಓದಿದವನು, ನನ್ನ ಸುತ್ತಮುತ್ತಲಿರ್ತಕ್ಕಂತಹ ಜನ ಪೆದ್ದಂಭಟ್ರು ಅಂತ ಹೇಳ್ತಕ್ಕಂತಹ ಈ ಒಂದು ತಿರಸ್ಕಾರ ಭಾವ, ತಾನು ಅತ್ಯಂತ ಶ್ರೇಷ್ಠ ಇವರೆಲ್ಲರಿಗಿಂತ ಅಂತನ್ನುವ ಒಂದು ವರ್ಣ ಜಂಬ ಇವುಗಳು ಬರೋಕ್ಕೆ ಶುರುವಾಗುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಹಾನಿ, ಇದು ಸಾಮಾನ್ಯ ಹಾನಿ ಅಲ್ವೇ ಅಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕೆ ನಮ್ಮ ಹೃದಯ ಅಂತ ಹೇಳ್ತಕ್ಕಂಥದ್ದು ಮಗುವಿನ ಹೃದಯದಂತೆ ನಿರಹಂಕಾರ ಭರಿತವಾಗಿರಬೇಕು, ನಿರಹಂಕಾರದಿಂದ ಕೂಡಿರಬೇಕು, ಅತ್ಯಂತ ಸರಳ ಆಗಬೇಕು. ಆದರೆ ಶಾಸ್ತ್ರ ನಮ್ಮನ್ನ ಒಂದು ಬಗೆಯ ದರ್ಪಕ್ಕೆ ಗುರಿ ಮಾಡಿಬಿಡ್ತದೆ. ಶರೊಲ್ ನಾಹೊಲೆ ಈಶ್ವರ್ ಲಾಭ ಹಾಯ್ನ ಅಂತ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾ ಇದ್ರು. ಸರಳನಾಗದಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ. ಕೇವಲ ಸರಳನಾಗುವಂತಹ ಉದ್ದೇಶದಿಂದಲೇನೆ ಈ ಸಾಧನೆಯನ್ನೆಲ್ಲ ಇಟ್ಟದ್ದು. ಜಪ ಧ್ಯಾನ ಜಪ ಧ್ಯಾನ ಜಪ ಧ್ಯಾನ ಪಾರಾಯಣ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಗಳಿತವಾಗುತ್ತದೆ, ಮನಸ್ಸಿನ ಮದ ಕರಗುತ್ತದೆ, ಅಹಂಕಾರ ದರ್ಪಾದಿಗಳು ಕರಗಿ ಹೋಗಿಬಿಡುತ್ತವೆ. ಸಾಧನೆ ಅಂದ್ರೆ ಮಹಾ ತಪಸ್ಸು. ಪ್ರತಿದಿನ ಗಂಟೆಗಟ್ಟಲೆ ಸಾಧನೆಯಲ್ಲಿ ನಿರತರಾಗುವುದು ಅಂದ್ರೆ ಅದಕ್ಕಿಂತ ದೊಡ್ಡ ತಪಸ್ಸೇ ಇಲ್ಲ. ಅರ್ಧ ಗಂಟೆ ಸುಮ್ಮನೆ ಕುಳಿತುಕೊಳ್ಳಿ, ತಲೆ ತಿರುಗೋದಕ್ಕೆ ಶುರುವಾಗುತ್ತೆ, ಅಲ್ಲಿಂದ ಅವನನ್ನು ಓಡಿಸಿಬಿಡ್ತದೆ. ಎಲ್ಲಾದರೂ ಹೋಗಯ್ಯ, ಏನಾದರೂ ನೋಡ್ಕೊಂಡು ಬಾ, ಅಲ್ಲಲ್ಲಿ ಓಡಾಡ್ಬಾ ಅಂತ ಅವನನ್ನು ಓಡಿಸ್ತದೆ. ಸುಮ್ಮನಿರುವುದೇ ಕಷ್ಟ ಈ ಜಗತ್ತಿನಲ್ಲಿ. ಆದರೆ ಸುಮ್ಮನಿಲ್ಲದಿದ್ರೆ ಯೋಗ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಸುಮ್ಮನಿರಬೇಕಾದ್ರೆ, ಒಂದು ಮನಸ್ಸನ್ನು ಸಮಸ್ಥಿತಿಗೆ ತಂದುಕೊಳ್ಬೇಕಾದ್ರೆ ಸರಳನಾಗಬೇಕಾಗ್ತದೆ. ಯಾರೊಂದಿಗೂ ಕೂಡ ಜಗಳವಾಡುವಂತಹ, ಯಾರೊಂದಿಗೂ ತನ್ನನ್ನು ತಾನು ತುಲನೆ ಮಾಡಿಕೊಳ್ಳುವಂತಹ, ನಾನು ಹೆಚ್ಚು ಅವನು ಕಡಿಮೆ ಅಂತನ್ನುವ ಈ ಬಗೆಯ ತುಲನೆ ಮಾಡಿಕೊಳ್ಳುವಂತಹ ಭಾವನೆ ಹೋಗಬೇಕಾದ್ರೆ ಮನುಷ್ಯನಲ್ಲಿ ಸರಳತೆ ಬರಬೇಕು. ಪುಟ್ಟ ಪುಟ್ಟ ಮಕ್ಕಳು ತುಲನೆ ಮಾಡಿಕೊಳ್ಳೋಕೆ ಹೋಗೋದೇ ಇಲ್ಲ, ಎಲ್ಲ ಕೈ ಹಿಡ್ಕೊಂಡು ಆಟ ಆಡ್ತಾ ಇರುತ್ತವೆ. ಎಲ್ಲರೊಂದಿಗೂ ಸಮವಾಗಿ ಬರೆಯುವುದಕ್ಕೆ ಈ ಬಗೆಯ ಸರಳತೆ ಬೇಕಾಗುತ್ತೆ. ಶರೊಲ್ ನಾ ಹೋಲೆ ಈಶ್ವರ್ ಲಾಭ ಹೋಯ್ನ ಅಂತ ಒಂದು ಮಾತಾದ್ರೆ, ಇನ್ನೊಂದು ಮಾತು ಹೇಳ್ತಾರೆ ಶ್ರೀರಾಮಕೃಷ್ಣರು. ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ಒಬ್ಬ ಮನುಷ್ಯ ಸರಳನಾಗುತ್ತಾನೆ ಅಂತ. ಒಬ್ಬ ಮನುಷ್ಯ ಸರಳ ಅಂತಂದ್ರೆ ಪೆದ್ದಂಬಟ್ಟ ಅಂತ ಅರ್ಥ ಅಲ್ಲ. ಎಲ್ಲವನ್ನೂ ತಿಳಿದಿದ್ದು ವಿವೇಕಶಾಲಿಯಾಗಿದ್ದುಕೊಂಡು ಕೂಡ ಮಗುವಿನ ಉಪಾಧಿಯಲ್ಲಿ ಇರತಕ್ಕಂಥವನು, ಇದು ಬಹಳ ಮುಖ್ಯವಾದಂತಹದ್ದು. ದೃಢ ಶಿಖಾಮಣಿಗಳು ಸರಳರಾಗಿರ್ತಾರೆ, ಸರಳರಾಗಿಲ್ಲದೆ ಬೇರೆ ದಾರಿ ಇಲ್ಲ ಅವರಿಗೆ. ಅದಲ್ಲ, ಎಲ್ಲವನ್ನು ತಿಳಿದಿದ್ದೂ ಕೂಡ ನಮ್ಮನ್ನು ನಾವು ಸರಳತೆಗೆ ಪಕ್ಕಾಗಿಸಿಕೊಳ್ಬೇಕು, ಸರಳರಾಗಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅಧಿಕವಾದ ಶಾಸ್ತ್ರಾಧ್ಯಯನ ಒಳ್ಳೆಯದ್ರೆ ಮಾಡೋದಕ್ಕೆ ಬದಲಾಗಿ ಹೆಚ್ಚಾಗಿ ಹಾನಿಯನ್ನೇ ತರ್ತದೆ. ಮೊದಲು ಶಾಸ್ತ್ರಗಳ ಸಾರ ಏನು ಅನ್ನೋದನ್ನು ಅರಿತುಕೊಂಡು ಬಿಡಬೇಕಾಗ್ತದೆ ಅಂತ. ಶಾಸ್ತ್ರಗಳ ಸಾರ ಏನು? ಭಗವತ್ ಸಾಕ್ಷಾತ್ಕಾರ. ಬಳಿಕ ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾರೆ, ಭಗವತಿ ವೇದಾಂತದ ಸಾರ ಏನು ಅನ್ನೋದನ್ನ ನನಗೆ ತಿಳಿಸಿಕೊಟ್ಟಿದ್ದಾಳೆ. ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ ಅಂತ. ಗೀತೆಯ ಸಾರ ಏನದು? ಅದನ್ನ ಒಂದು ಹತ್ತಾವರ್ತಿ ಹೇಳಿದ್ರೆ ಅದು ಏನಾಗಿ ಕೇಳಿ ಬರುತ್ತದೋ ಅದೇ. ಅಂದ್ರೆ ಅದು ತ್ಯಾಗಿ ತ್ಯಾಗಿ ಅಂತನ್ನೋದಾಗಿ ಕೇಳಿಬರುತ್ತೆ. ಆದ್ರಿಂದ ಗೀತೆಯ ಸಾರ, ಹೇ ಜೀವ, ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯಲ್ಲಿ ತೊಡಗು ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಮಾತು ಬಹಳ ಪ್ರಸಿದ್ಧವಾದಂತಹದ್ದು. ಶ್ರೀಕೃಷ್ಣ ನಾಲ್ಕು ಯೋಗ, ಯಜ್ಞ, ತಪಸ್ಸು, ದಾನ, ಇವುಗಳೆಲ್ಲದರ ವಿವರವನ್ನ ಬಿಡಿಸಿ ಬಿಡಿಸಿ ಆ ಅರ್ಜುನನ ಮುಂದೆ ಇಟ್ಟು ಕೊನೆಯದಾಗಿ ಹೇಳ್ತಾನೆ, ಇದನ್ನೆಲ್ಲ ಬದಿಗೊತ್ತು, ಸುಮ್ಮನೆ ನನಗೆ ಶರಣಾಗು, ನಾನು ನೋಡಿಕೊಳ್ತೇನೆ ಅಂತ. ಇದು ಸಾರ, ಶಾಸ್ತ್ರದ ಸಾರ, ಭಗವಂತನಿಗೆ ಶರಣಾಗುವಂತಹದ್ದು. ಯಾವಾಗ ಭಗವಂತನೇ ಸತ್ಯ ಅಂತ ನಾವು ತಿಳಿದುಕೊಳ್ತೇವೋ ಈ ಮಿಥ್ಯವಾದ ಜಗತ್ತಿಗೆ ಪ್ರಾಶಸ್ತ್ಯ ಕೊಡಬಾರದು. ಇದ್ರೆ ಆಗಿರಬೇಕು, ಇದು ಏನು ಅದ್ಭುತವಾಗಿದೆ, ಏನು ಅಮೆರಿಕ, ಏನು ಜಪಾನು, ಏನು ಜಪಾನದ ರೆಡ್ ಟೇಪ್ ರೆಕಾರ್ಡ್ ಟಿವಿ, ಇದ್ರೆ ಆಗಿರಬೇಕು. ಇದೆಲ್ಲ ಬಹಳ ಪ್ರಶಸ್ತವಾಗಿ ಬಿಡುತ್ತವೆ. ಈ ಲೌಕಿಕವಾದಂತಹ ಎಲ್ಲ ವೈಭವಗಳಿದೆಯಲ್ಲ, ಇವುಗಳು ಪ್ರಶಸ್ತವಾಗಿ ಬಿಡುತ್ತವೆ. ಇದು ಭಗವಂತನ ಮಹಿಮೆಯ ಕೇವಲ ಒಂದಂಶ. ಈ ಜಗತ್ತಿನ ವೈಭವ ಏನಿದೆಯೋ ಅದು ಭಗವಂತನ ವಿಭೂತಿಯ ಕೇವಲ ಒಂದಂಶ. ಅದೇ ನಮಗೆ ಬಹಳ ದೊಡ್ಡದಾಗಿ ಕಾಣುತ್ತದೆ. ಇಂದ್ರಿಯ ಸುಖ ಇದು ಕೂಡ ಅಷ್ಟೇನೆ, ಕಡಲೆಪುರಿ ಇದ್ದ ಹಾಗೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ಒಬ್ಬ ಜಮೀನ್ದಾರ ಇದ್ದ ಹಾಗೆ. ಜಮೀನ್ದಾರ ಬೇಕಾದಷ್ಟು ಬೆಳೆಯನ್ನು ಬೆಳೆಸಿ ಕಣಜಗಳನ್ನು ತುಂಬಿಡ್ತಾನೆ, ಇಲಿಗಳ ಕಾಟವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಆ ಬಿಲ ಇಲಿಗಳು ಬರುವಂತಹ ಜಾಗದಲ್ಲಿ ಒಂದು ಸೇರು ಅಕ್ಕಿಯಿಂದ 10 ಸೇರು ಕಡಲೆಪುರಿಯನ್ನು ತಯಾರಿಸಿ ಆ ಒಂದು ಸೇರು ಕಡಲೆಪುರಿಯನ್ನ ಆ ಬಿಲದ ಬೆಡದಲ್ಲಿ ಚೆಲ್ಲಿಟ್ಟಿರ್ತಾನಂತೆ. ಇಲಿಗಳು ಬಂದು ರಾತ್ರಿ ಇಡೀ ಕುರ್ಕಿ ಕುರ್ಕಿ ಕುರ್ಕಿ ಕುರ್ಕಿ ಅದನ್ನೇ ತಿಂದು ಅಷ್ಟೊತ್ತಿ ಬೆಳಗಾಗಿ ಓಡೋಗುತ್ತವೆ. ಹೊಟ್ಟೆ ಮಾತ್ರ ಹಸಿವು, ಹೊಟ್ಟೆ ಮಾತ್ರ ತುಂಬಲೇ ಇಲ್ಲ, ಕಡಲೆ ಪುರಿ ತಿಂದು, ಕಡಲೆ ಇಲ್ಲ ಅದರಲ್ಲಿ, ಬರೀ ಪುರಿ ಮಾತ್ರ. ಪುರಿ ಅಂತಂದ್ರೆ ಅದಕ್ಕೆ ಆಕಾಶ ಅಂತ ಹೆಸರು. ಆ ಪುರಿ ಒಳಗಡೆ ಬರೀ ಆಕಾಶ ಮಾತ್ರ, ಸುಮ್ಮನೆ ಒಪ್ಕೊಂಡಿರುತ್ತೆ. ಪುರಿ ತಿಂದು ಯಾರಾದರೂ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯ ಉಂಟೆ? ಆದರೆ ಆ ಪುರಿಯನ್ನೇ ಅದು ತಿನ್ನೋದು. ಯಾಕೆ? ಎದುರುಗಡೆ ಕಣ್ತಲ್ಲ, ಒಳಗಡೆ ಕಣಜದಲ್ಲಿ ಏನು ಅಕ್ಕಿ ಇದೆಯೋ ಅದನ್ನು ತಿನ್ನೋದಕ್ಕೆ ಅದು ಹೋಗೋದೇ ಇಲ್ಲ. ಹಾಗೇನೇನೆ ನಮ್ಮ ಅವಸ್ಥೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಮ್ಮ ಇಂದ್ರಿಯ ಸುಖ, ಇಂದ್ರಿಯ ಸುಖ ಅನ್ನೋದೇ ಪುರಿ. ಹೃದಯದೊಳಗಡೆ ಇದೆ ನಿಜವಾದ ಅಕ್ಕಿ, ನಿಜವಾದ ಆನಂದ. ಅಷ್ಟು ಒಳಗಡೆ ಹೋಗುದೇ ಅದಕ್ಕೆ, ಹೊರಗಡೆನೇ ಸುಖ ಸಿಗ್ತಾ ಇದೆಯಲ್ಲ ಅಂತ ಈ ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥ ಪುರಿಯನ್ನೇ ಮಿಲುತ್ತಾ ಇರುತ್ತೇವೆ ನಾವು, ಇಲಿಗಳಾದಂತ ನಾವು, ನಮ್ಮ ಮನಸ್ಸು. ಈ ರೀತಿಯಲ್ಲಿ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದನ್ನ ನಾವು ಬಹಳ ಪ್ರಾಶಸ್ತ್ಯವಾದಂತಹ ಪ್ರಶಸ್ತವಾದದ್ದು ಅಂತ ತಿಳಿದಕ್ಕೆ ಹೋಗಬಾರದು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ವೈರಾಗ್ಯ ವೈರಾಗ್ಯ ಅಂತ ಹೇಳಿದ್ರೆ ಕಾಡಿಗೆ ಹೋಗೋದಲ್ಲ, ಭಗವದ್ ಅನುರಾಗವನ್ನು ಹೆಚ್ಚಿಸಿಕೊಳ್ಳುವಂತಹದ್ದು. ರ್ಯಾಂಕ್ ಸ್ಟೂಡೆಂಟ್ ಒಬ್ಬ ಹಗಲು ರಾತ್ರಿ ಓದ್ತಾ ಇರ್ತಾನು, ಯಾಕೆ ರ್ಯಾಂಕ್ ಬರಬೇಕು, ಅವನು ಫಸ್ಟ್ ರ್ಯಾಂಕ್ ಬರಬೇಕು ಅವನು. ಅವನು ಸಿನಿಮಾಕ್ಕೆ ಹೋಗೋದಿಲ್ಲ ನಾನು ಅಂತ ಹೇಳೋದಿಲ್ಲ, ಟಿವಿ ನೋಡೋದಿಲ್ಲ ನಾನು ಅಂತ ಹೇಳೋದಿಲ್ಲ. ಅವನು ಓದಬೇಕು ನಾನು ಅಂತ ಹೇಳ್ತಾನು. ಅವನು ಗಂಟೆಗಟ್ಟಲೆ ಓದ್ತಾ ಇರ್ತಾನೆ, ಟಿವಿ ನೋಡೋದು ಸಮಯವೇ ಇಲ್ಲ, ಸಿನಿಮಾ ನೋಡೋದು ಸಮಯವೇ ಇಲ್ಲ, ಸ್ನೇಹಿತರೊಂದಿಗೆ ಸುತ್ತಾಡೋದಕ್ಕೆ ಸಮಯವೇ ಇಲ್ಲ. ತನ್ನಷ್ಟಕ್ಕೆ ಆ ವೈರಾಗ್ಯ ಸಾಧಿಸಲ್ಪಟ್ಟಿತು. ವೈರಾಗ್ಯ ವೈರಾಗ್ಯ ಅಂದ್ರೆ ಇಷ್ಟೇನೆ, ಯಾವುದರ ಕಡೆಗೆ ನಾವು ಜಾಸ್ತಿ ಗಮನ ಹರಿಸ್ತೇವೋ ಅದಕ್ಕೆ ವ್ಯತಿರಿಕ್ತವಾದ ಇನ್ನೆಷ್ಟೋ ವಿಚಾರಗಳು ದೂರ ಉಳಿಯುತ್ತವೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರಾಪಂಚಿಕರ ವೈರಾಗ್ಯ, ಪ್ರಾಪಂಚಿಕರ ತ್ಯಾಗ ಅದೇ ಬಹಳ ದೊಡ್ಡದು. ಯಾಕೆ ಅಂತಂದ್ರೆ ಈ ಕ್ಷಣಿಕವಾದಂತಹ ಲೌಕಿಕ ಸುಖಕ್ಕಾಗಿ ಅಂತಹ ಪರಮಾತ್ಮನನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತ. ಈ ಲೌಕಿಕ ಸುಖದತ್ತ ನಾವು ಧಾವಿಸಿದಾಗ ಪರಮಾತ್ಮ ತನ್ನಷ್ಟಕ್ಕೆ ದೂರವಾಗ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಪೂರ್ವದತ್ತ ಹೆಜ್ಜೆ ಹಾಕ್ತು ಅಂತ ಹೇಳಿದ್ರೆ ಪಶ್ಚಿಮ ತನ್ನಷ್ಟಕ್ಕೆ ದೂರವಾಗುತ್ತದೆ ಅಂತ. ತುಂಬಾ ಸ್ವಾರಸ್ಯಕರವಾದಂತಹ ಮಾತು. ವೈರಾಗ್ಯ ಅಂತ ವಿಶೇಷವಾಗಿ ಅಭ್ಯಾಸ ಮಾಡಬೇಕಾದ್ದೇನು ಇಲ್ಲ. ಜಟೆ ಬಿಟ್ಕೊಳ್ಳೋದು, ಗಡ್ಡ ಬೆಳೆಸ್ಕೊಳ್ಳೋದು, ಉಗುರು ಬೆಳೆಸ್ಕೊಳ್ಳೋದು, ಗಲೀಜು ಗಲೀಜಾಗಿರೋದು, ಹರಕಲು ಮುರುಕಲಾಗಿರೋದು, ಇದೆಲ್ಲ ವೈರಾಗ್ಯ ಅಂತ ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಆ ಜಟೆ ಆ ಗಡ್ಡ ಬೆಳೆದದ್ದು ಯಾಕೆ ಅಂತ ಹೇಳಿದ್ರೆ, ಅವನು ಗಂಟೆಗಟ್ಟಲೆ ಧ್ಯಾನಕ್ಕೆ ಕುಳಿತಿದ್ದರಿಂದ. ಆದರೆ ಗಡ್ಡ ಬಿಟ್ಟವರೆಲ್ಲ ಧ್ಯಾನ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಧ್ಯಾನ ಮಾಡಿದವರು ಧ್ಯಾನ ಮಾಡ್ತಾಯಿತ್ತು ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳಂತೆ ಆ ಕೂದಲು ಪಾಲಿ ಕೂದಲು ಬೆಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಅದನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅದರಿಂದ ಜಟೆ ಕಟ್ಕೊಂಡ್ಬಿಟ್ಟಿರುತ್ತೆ. ಅದು ಮುಂದೆ ಅದು ಇದ್ರೆ ಮಾತ್ರ ವಾಲ್ಮೀಕಿ ಮಹರ್ಷಿಗಳಾಗಬಹುದು ಅಂತ ನಾವು ಕಲ್ಪನೆ ಬಂದ್ಬಿಡ್ತು. ಆದರೆ ವೈರಾಗ್ಯದ ಲಕ್ಷಣ ಅದಲ್ವೇ ಅಲ್ಲ. ಭಗವಂತನ ಕಡೆಗೆ ಒಂದಲ್ಲ ಒಂದು ಬಗೆಯಿಂದ, ಅಂದ್ರೆ ಒಂದಲ್ಲ ಒಂದು ಬಗೆಯಿಂದ ಅಂದ್ರೆ ಏನರ್ಥ? ಜಪ ಇರಬಹುದು, ಪಾರಾಯಣ ಇರಬಹುದು, ಪೂಜೆ ಇರಬಹುದು, ಸ್ತುತಿ ಇರಬಹುದು, ನಾಮ ಸಂಕೀರ್ತನೆ ಇರಬಹುದು, ಅಥವಾ ತೀರ್ಥಾಟನೆ ಇರಬಹುದು, ಈ ಎಲ್ಲ ಬಗೆಯಿಂದಲೂ ಕೂಡ ಮನಸ್ಸು ಭಗವಂತನ ಕಡೆಗೆ ಹೊರೆಯುವಂತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾದ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ವಿಷಯ ಸುಖವನ್ನ ಬಿಟ್ಟು ಭಗವದ್ ಅನುರಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಂತ ನಿರ್ವಚನ ಶ್ರೀರಾಮಕೃಷ್ಣ ಹೇಳ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ವೇದಾಂತದ ಸಾರ ಏನು? ಪರಬ್ರಹ್ಮ ಒಂದೇ ನಿತ್ಯ, ಬಾಕಿ ಉಳಿದದ್ದೆಲ್ಲ ಅನಿತ್ಯ. ಭಗವದ್ಗೀತೆ ಕೂಡ ಅದನ್ನೇ ಹೇಳ್ತಾ ಇದೆ, ಓ ಜೀವವೇ, ಈ ಅನಿತ್ಯವಾದದ್ದನ್ನೆಲ್ಲ ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರದಲ್ಲಿ ತೊಡಗುವಂತ. ಹಾಗಾದ್ರೆ ನಾವು ಆಫೀಸಿಗೆ ಹೋಗುವವರು ಏನ್ ಮಾಡೋದು, ಸಂಸಾರ ತಾಪತ್ರೆ ಇರುವವರು ಏನ್ ಮಾಡೋದು ಅಂತ ನೂರಾರು ಪ್ರಶ್ನೆಗಳು ಬಂದ್ಬಿಡುತ್ತವೆ ಸಾಮಾಜಿಕರಿಂದ. ಅದನ್ನೆಲ್ಲ ಮಾಡಿಯೂ ಮಾಡದವರಂತೆ ಇರಿ, ಇದ್ದು ಇರದಂತೆ ಇರುವಂತಹದ್ದು. ಇದನ್ನು ಜನಕ ಮಹರ್ಷಿಯ ಉದಾಹರಣೆ ಕೊಟ್ಟು ಶ್ರೀಕೃಷ್ಣ ವಿವರಣೆ ಕೊಡ್ತಾನೆ ಶ್ರೀ ಭಗವದ್ಗೀತೆಯಲ್ಲಿ. ಯಾರೂ ಕೂಡ ಸಂಸಾರವನ್ನು ಬಿಟ್ಟಿಲ್ಲ, ಸನ್ಯಾಸಿಗಳು ಕೂಡ ಸಂಸಾರವನ್ನೇನು ಬಿಟ್ಟಿಲ್ಲ. ಇವತ್ತು ಮಠ ಕಟ್ಕೊಂಡಿದ್ದಾರೆ, ಮನೆ ಬಿಟ್ಟಿದ್ದಾರೆ, ಮಠ ಕಟ್ಕೊಂಡಿದ್ದಾರೆ. ಕರತಲ ಭಿಕ್ಷಾ ತರುತಲ ವಾಸ, ಕರತಲ ಎರಡು ಕೈ ಸೇರಿಸಿದಾಗ ಅದಕ್ಕೇನು ಭಿಕ್ಷೆ ಹಾಕ್ತಾರೋ ಅದನ್ನು ಹಾಗೇ ತಿನ್ನತಕ್ಕಂಥದ್ದು ಸನ್ಯಾಸಿ. ಮನೆ ಮುಂದೆ ಎರಡು ಕೈಗಳನ್ನು ಹೀಗೆ ಜೋಡಿಸ್ಕೊಂಡಿರೋದು, ಅದಕ್ಕೆ ಅವರು ಬೇಯಿಸಿದ ಪದಾರ್ಥವನ್ನು ಏನು ತಂದು ಹಾಕ್ತಾರೋ ಅದನ್ನು ಹಾಗೆ, ಅದೇ ಕರತಲ ಭಿಕ್ಷ, ಅದನ್ನು ಹಾಗೆ ತಿನ್ನೋದು, ಅಲ್ಲೇ ಕೈ ತೊಳ್ಕೊಳ್ಳೋದು, ಆಗೋಯ್ತು ಅವನು ಊಟ. ಇನ್ನು ಮರದ ಬುಡದಲ್ಲೋ ದೇವಸ್ಥಾನದ ಮೂಲೆಯಲ್ಲೋ ಅವನ ವಾಸ, ಇದು ಸನ್ಯಾಸ ಧರ್ಮ. ಆದರೆ ಇವತ್ತು ಗೃಹಸ್ಥರಿಗಿಂತಲೂ ಅಚ್ಚುಕಟ್ಟಾಗಿ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ತ್ಯಾಗಕ್ಕೆ ವೈರಾಗ್ಯಕ್ಕೆ ಏನು ಕಡಿಮೆ ಆಗಿದೆ? ತ್ಯಾಗ ಇರುವುದು ಮನಸ್ಸಿನಲ್ಲಿ, ಸನ್ಯಾಸಿ ಆಗುವುದು ಶರೀರವಲ್ಲ, ಮನಸ್ಸು. ಈ ಶರೀರಕ್ಕೆಲ್ಲ ಬರುತ್ತದೆ ಭಗವದ್ಭಕ್ತಿ, ಭಕ್ತಿ ಬರೋದು ಮನಸ್ಸಿಗೆ. ಅದಕ್ಕೋಸ್ಕರವೇ ನಾವು ಮಠವನ್ನು ಕಟ್ಟಿಕೊಂಡು, ನಿಮಗೆ 3 ಜನ ಮಕ್ಕಳಾದರೆ ನಮಗೆ 100 ಜನ ಮಕ್ಕಳನ್ನ ಇಟ್ಟುಕೊಂಡು, ಎಲ್ಲರನ್ನೂ ನಮ್ಮವರು ಅಂತ ಭಾವಿಸಿ, ಸಂಸಾರದಲ್ಲಿ ಹೇಗಿರಬೇಕು ಅಂತನ್ನೋದನ್ನು ತೋರಿಸುವುದಕ್ಕಾಗಿ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು ಇದನ್ನೆಲ್ಲ ನಮಗೆ ಮಾಡಿಕೊಟ್ರು. ಸ್ವಯಂ ಶ್ರೀರಾಮಕೃಷ್ಣರು ಕೂಡ, ಶ್ರೀಮಾತೆ ಶಾರದಾದೇವಿಯವರು ಕೂಡ, ಸ್ವಾಮಿ ವಿವೇಕಾನಂದರು ಕೂಡ, ಅವರ ಜೀವನವನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಎಂತಹ ವೈರಾಗ್ಯ. ಸ್ವಾಮಿ ವಿವೇಕಾನಂದರು ಪೇಟ ಕಟ್ಕೊಂಡಂತಹದ್ದು, ಕೋಟ್ ಹಾಕೊಂಡಂತಹದ್ದು, ಬೂಟ್ಸ್ ಹಾಕೊಂಡಿರತಕ್ಕಂತಹದ್ದು, ಅಂತಹ ಫೋಟೋ ಬಿಕಾಸ್ ಟಿವಿ, ಏನು ಒಳ್ಳೆ ವೈಭವದಿಂದ ಇದ್ದವರು ಅಂತ ನಮಗೆ ಕಾಣಿಸಬಹುದು. ಅಮೆರಿಕದಲ್ಲಿ ಆಗಿನ ಕಾಲದಲ್ಲಿ ಆಗಿರಬೇಕಾಗಿತ್ತು, ಇಲ್ಲದೆ ಹೋಗಿದ್ರೆ ನಮ್ಮ ಕೆಲಸ ಆಗ್ತಿರಲಿಲ್ಲ. ಈಗ ಆ ಕಾಲ ಬದಲಾಗಿದೆ, ಈಗ ಕಾವಿ ಬಟ್ಟೆಯಿಂದ ಸಂಚಾರ ಮಾಡಿದರೂ ಕೂಡ ಹೆಚ್ಚು ತೊಂದರೆ ಇಲ್ಲ. ಆದರೂ ಕೂಡ ಅವರ ವೇಷಭೂಷಣಗಳೊಂದಿಗೆ ನಾವು ಸರಿಹೊಂದಿಸಿಕೊಂಡಿದ್ರೆ ಮಾತ್ರ ನಮ್ಮ ಬೋಧನಾ ಕಾರ್ಯ ಸುಲಭವಾಗ್ತದೆ. ಆದ್ರಿಂದ ಇಂಥವುಗಳನ್ನು ಹಾಕ್ಕೊಳ್ತಾರೆ. ಅಲ್ಲಿ ಅದನ್ನು ಹಾಕ್ಕೊಳ್ಬೇಕಾಗಿತ್ತು ಸ್ವಾಮಿ ವಿವೇಕಾನಂದರು, ಆಗಿನ ಕಾಲ ಅಂತಹದ್ದು. ಆದರೆ ಅದೇ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ಮತ್ತೆ ಕಾವಿಶಾಟೆ. ಅಷ್ಟೇ ಅಲ್ಲ, ಬೇರೂರು ಮಠದಲ್ಲಿ ಎಷ್ಟೋ ಸಲ ಕೇವಲ ಕೌಪೀನವನ್ನು ಮಾತ್ರ ಸುತ್ತಕೊಂಡು ಹರ ಹರ ಬಂಬಂ ಅಂತ ಭಗವನ್ ನಾಮ ಸಂಕೀರ್ತನೆ ಮಾಡಿಕೊಂಡು ಓಡಾಡ್ತಾ ಇದ್ರು ಅವರು. ಅದು ನಮ್ಮ ವೈರಾಗ್ಯ. ಕೊನೆಗೂ ಈ ಶರೀರ ಮಣ್ಣಿಗೆ ಹೋಗತಕ್ಕಂಥದ್ದಾದ್ರಿಂದ ಇದಕ್ಕೇನು ವೇಷಭೂಷಣ ಅಂತ. ಆದರೆ ಸಾಮಾಜಿಕರ ನಡುವೆ ಇರುವುದಕ್ಕೋಸ್ಕರ, ಅನ್ಯರಿಗೆ ಅಸಹ್ಯವ ಪಡದಂತೆ ಇರುವುದಕ್ಕೋಸ್ಕರ ಈ ತಕ್ಕ ಮಟ್ಟಿನ ವೇಷಭೂಷಣ ಅಷ್ಟೇನೆ. ಮಾನಸಿಕವಾಗಿ ಪ್ರತಿ ದಿನ ಅವನು ತನ್ನ ಸನ್ಯಾಸದ ಆದರ್ಶವನ್ನು ಸ್ಮರಣೆ ಮಾಡಿಕೊಳ್ಬೇಕಾಗುತ್ತೆ. ಮನಸ್ಸಿನಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ, ಯಾವುದನ್ನು ನಾನು ಇಟ್ಕೊಂಡಿಲ್ಲ ಅಂತ ಹೇಳ್ತಕ್ಕಂಥ ಮಂತ್ರಗಳೇ ಇವೆ. ಆ ಮಂತ್ರವನ್ನು ಅನುಸಂಧಾನ ಮಾಡ್ತಾನೇ ಇರಬೇಕು. ಹಾಗಿದ್ರೆ ಮಾತ್ರವೇ ಅವನ ಸನ್ಯಾಸ ಅಲ್ಲಿ ಉಳಿದಿರುತ್ತದೆ. ಆಮೇಲೆ ಸಿದ್ಧಿ ಆದ ಮೇಲಂತೂ ಬೇರೆ ಮಾತೇ ಇಲ್ಲ. ಶ್ರೀರಾಮಕೃಷ್ಣರು ಹೇಳಿದಂತೆ ಬೆಣ್ಣೆ, ಹಾಲಿನಲ್ಲಿರ್ತಕ್ಕಂತಹ ಬೆಣ್ಣೆಯನ್ನ ಮೊಸರು ಕಡೆದು ಪ್ರತ್ಯೇಕಿಸಿ ಆಮೇಲೆ ಅದನ್ನು ಹಾಲಿನಲ್ಲಾದರೂ ಇಡಿ, ನೀರಿನಲ್ಲಾದರೂ ಇಡಿ, ಅದೇನೂ ಅದರೊಂದಿಗೆ ಬೆರೆತು ಹೋಗೋದಿಲ್ಲ. ಆ ರೀತಿಯಲ್ಲಿ ಒಮ್ಮೆ ಗಟ್ಟಿ ಮನಸ್ಸಾಯಿತು ಅಂತ ಹೇಳಿದ್ರೆ ಮತ್ತೆ ಈ ಸಂಸಾರದಿಂದ ಯಾವ ಬಾಧಕವೂ ಉಂಟಾಗೋದಿಲ್ಲ. ಅಂತೂ ಸಂಸಾರಿಗಳಾದವರು, ಪ್ರಪಂಚದಲ್ಲಿ ಇರತಕ್ಕಂಥವರು ಈ ಒಂದು ಲೌಕಿಕ ಜೀವನವನ್ನೇ ಶಾಶ್ವತ ಅಂತ ಭ್ರಮಿಸಿ ಆಹಾ ಅಂತ ಉದ್ಗಾರ ಎತ್ತುವಂತಹ ಭ್ರಮೆಗೆ ಗುರಿಯಾಗಬಾರದು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅಂತಂದ್ರೆ ಅನಿತ್ಯ, ಮಿಥ್ಯ ಅಂತಂದ್ರೆ ಅನಿತ್ಯ ಅಂತ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆಯ ದಿನ ಇವತ್ತಿದೆಯೇನೋ, ಇವತ್ತಿನ ಬೆಳಗ್ಗೆ ಇನ್ನು ಇದೆಯೇನೋ, ಇನ್ನು ಇವತ್ತಿನ ದಿನವೂ ಕೂಡ ಕಳೆದು ಹೋಗ್ತಾ ಇದೆಯಲ್ಲ. ನಮ್ಮ ಹಿಂದೆ ಎಷ್ಟು ವರ್ಷಗಳಾಗಿ ಹೋದವು, ನಮಗೊಂದು ಬಾಲ್ಯ ಅಂತ ಇತ್ತು, ಆ ಬಾಲ್ಯ ಕಳೆದು ಹೋಯಿತು. ಯೌವನ ಅಂತ ಬಂತು, ಅದೂ ಕೂಡ ಕಳೆದು ಹೋಗಿತ್ತು. ಪ್ರೌಢಾವಸ್ಥೆಯೂ ಎಷ್ಟೋ ಜನರಿಗೂ ಕಳೆದು ಹೋಗಿಬಿಟ್ಟಿದೆ, ಆಗಲಿ ವೃದ್ಧಾಪ್ಯ ಬಂದ್ಬಿಟ್ಟಿದೆ, ಇದು ಕೂಡ ಉಳಿಯುವಂತಹದ್ದಲ್ಲ. ಇವುಗಳನ್ನೆಲ್ಲ ಆಲೋಚನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾವುದು ನಿತ್ಯ? ಇದನ್ನು ಮನಸ್ಸಿಗೆ ಮಂದಟ್ಟು ಮಾಡಿಕೊಡಬೇಕು. ವೇದಾಂತದ ಅನುಸಂಧಾನಕ್ಕೆ, ಯೋಗದ ಅನುಸಂಧಾನಕ್ಕೆ ಅಧಿಕಾರಿ ಯಾರು ಅಂತನ್ನುವ ಪ್ರಶ್ನೆಯನ್ನು ಹಾಕಿದಾಗ 4 ಗುಣಗಳುಳ್ಳವರು ಅಧಿಕಾರಿಗಳಾಗುತ್ತಾರೆ ಇದಕ್ಕೆ ಅಂತ. 1, ನಿತ್ಯ ಅನಿತ್ಯ ವಸ್ತು ವಿವೇಕ. 2, ಶಮದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾದಿ ಷಟ್ಕ ಸಂಪತ್ತಿ. ಮೂರು, ಐಹಿಕ ಆಮುಷ್ಮಿಕ ಫಲಭೋಗ ವಿರಾಗ. ನಾಲ್ಕನೇದು ಮುಮುಕ್ಷುತ್ವ. ಹೀಗೆ ಈ ಪ್ರಧಾನವಾದ ನಾಲ್ಕು ಗುಣಗಳನ್ನ ಅದು ಇರಲೇಬೇಕಾಗುತ್ತೆ ಸಾಧಕನಲ್ಲಿ ಅಂತ ಹೇಳಲಾಗಿದೆ. ಆ ನಿತ್ಯಾನಿತ್ಯ ವಸ್ತು ವಿವೇಕ ಇದೆಯಲ್ಲ, ಅದು ಬಹಳ ಸಾರವತ್ತಾದ್ದು. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ರೂಢಿ ಮಾಡಿಸಬೇಕು. ಇವತ್ತೇ ಈ ಕ್ಷಣದಲ್ಲಿ ಪ್ರಾಣ ಹೋಯಿತು ಅಂತಂದ್ರೂ ಕೂಡ ನಾನದಕ್ಕೆ ಸಿದ್ಧ. ಈ ಕ್ಷಣದಲ್ಲಿ ನಾವು ಸಿದ್ಧರಾಗಿರಬೇಕು. ಅದಕ್ಕಿಂತ ದೊಡ್ಡ ಗಂಡಾಂತರವನ್ನು ನಿರೀಕ್ಷಿಸೋದಕ್ಕೇನಿದೆ ಈ ಜಗತ್ತಿನಲ್ಲಿ? ಅದನ್ನೇ ನಾವು ಧೈರ್ಯದಿಂದ ಎದುರಿಸ್ತಾ ಇದ್ದೇವೆ ಅಂತಂದ ಮೇಲೆ ಇನ್ಯಾತಕ್ಕೆ ಹೆದರಬೇಕು ನಾವು? ನಗ್ತಾ ನಗ್ತಾ ನಗ್ತಾ ಎಲ್ಲರಿಗೂ ಗುಡ್ ಬೈ ಹೇಳುವಂತಹ ಒಂದು ದಿವ್ಯವಾದಂತಹ ಮಾನಸಿಕ ಸ್ಥಿತಿಯನ್ನ ನಾವು ಬೆಳೆಸಿಕೊಳ್ಬೇಕು. ಇದು ವೇದಾಂತದ ಸಾರ. ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ನಗ್ತಾ ನಗ್ತಾ ಹೋಗಬೇಕು, ಸುತ್ತಮುತ್ತಿರುವವರು ಬಾಕಿ ಉಳಿದವರು ಅಳಬೇಕು. ನಾವು 70-80 ವರ್ಷ ಬದುಕಿಯೂ ಕೂಡ ಹೋಗೋದಕ್ಕೆ ಇಷ್ಟವಿಲ್ಲದೆ ಅಳತಾ ಇತ್ತು ಅಂತಂದ್ರೆ ಸುತ್ತಮುತ್ತಿರುವವರು ಅಳೋದನ್ನು ಮರೆತು ಬಿಟ್ಟು ನಗೋದಕ್ಕೆ ಶುರು ಮಾಡ್ತಾರೆ. ಏನಪ್ಪ ಇದು, ಇನ್ನೂ ಹಾಗಾಗಬಾರದು. ಅದರ ಬದಲಾಗಿ ಒಳ್ಳೆಯ ಜೀವನವನ್ನು ನಡೆಸಿ ಎಲ್ಲರಿಗೂ ಒಳ್ಳೆಯದು ಮಾಡೋದನ್ನ ನಮ್ಮ ಕೈಯಾರೆ ಏನು ಒಳ್ಳೇದು ಮಾಡಬಹುದೋ ಅದನ್ನೆಲ್ಲ ಮಾಡಿ ಅವ್ರನ್ನೆಲ್ಲ ಸಂತೋಷಪಡಿಸಿ ಸಿದ್ಧವಾಗಬೇಕು ಮತ್ತು ಮನಸ್ಸನ್ನು ಭಗವಂತನಲ್ಲಿ ಇಟ್ಟಿರಬೇಕು. ಇದನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆವಾಗ ನವದ್ವೀಪ ಗೋಸ್ವಾಮಿ ಹೇಳ್ತಾನೆ, ಸ್ವಾಮಿ ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ಆದರೆ ತ್ಯಾಗ ಮಾಡಬೇಕು ಅಂತ ಈ ಮನಸ್ಸಿಗೆ ಎಲ್ಲ ಅನಿಸಬೇಕು. ಬಹಳ ಸತ್ಯವಾದ ಮಾತನ್ನು ಹೇಳಿದಾನ ಅಂತ ಕೇಳೋದಕ್ಕೆ ತುಂಬಾ ಸ್ವಾರಸ್ಯವಾಗಿರುತ್ತೆ. ಎಲ್ಲ ತ್ಯಾಗ ಮಾಡಿಬಿಡ್ಬೇಕು. ಸ್ಮಶಾನ ವೈರಾಗ್ಯ ಬಂದಾಗ, ಪ್ರಸವ ವೈರಾಗ್ಯ ಬಂದಾಗ, ಅಭಾವ ವೈರಾಗ್ಯ ಬಂದಾಗ, ಆ ಮಾತನ್ನು ಕೇಳಿದಾಗ ಯಾವುದು ಎಲ್ಲವನ್ನು ತ್ಯಾಗ ಮಾಡಿ, ನಿಜ ಈ ಪ್ರಪಂಚ ಅಶಾಶ್ವತ, ನಿಜ ನಿಜ ನಿಜ. ಸ್ಮಶಾನ ವೈರಾಗ್ಯ ಅಂದ್ರೆ ಅದೇನೆ, ಎಲ್ಲ ಸುಟ್ಟೋಯ್ತು. ಮನೆಗೆ ಬಂದ ಮೇಲೆ ಅವನು ಹಪ್ಪಳ ಸುಟ್ಕೊಂಡು ತಿಂತಾನೆ. ಆಮೇಲೆ ಎಲ್ಲವೂ ಬೇಕು. ಅಷ್ಟೇ ಅಲ್ಲ, ಆ ಹೋದವನಿದ್ದಾನಲ್ಲ ಅವನದ್ದು ಏನೇನಿದೆಯೋ ಬಾಕಿ ಅದು ಕೂಡ ಬೇಕು. ಆದ್ರಿಂದ ನವದ್ವೀಪ ಗೋಸ್ವಾಮಿ ಹೇಳ್ತಾನೆ, ತ್ಯಾಗ ಮಾಡಬೇಕು ಅಂತ ಈ ಮನಸ್ಸಿಗೆ ಎಲ್ತಾನೆ ಅನಿಸ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವು ಗೋಸ್ವಾಮಿಗಳು, ನಿಮಗೆ ಅರ್ಚಕರ ಕೆಲಸ ಇದೆ, ನೀವು ಸಂಸಾರವನ್ನು ತ್ಯಜಿಸೋದಕ್ಕಾಗುವುದಿಲ್ಲ. ಹಾಗೆ ಮಾಡಿದರೆ ದೇವಾಲಯಗಳಲ್ಲಿ ಭಗವಂತನ ಸೇವೆ ಹೇಗೆ ನಡೀಬೇಕು? ನೀವು ಮಾನಸಿಕವಾಗಿ ತ್ಯಾಗ ಮಾಡಿ ಸಾಕು. ಭಗವಂತನೇ ಲೋಕ ಕಲ್ಯಾಣಕ್ಕಾಗಿ ನಿಮ್ಮನ್ನ ಈ ಸಂಸಾರದಲ್ಲಿ ಇಟ್ಟಿದ್ದಾನೆ. ನೀನು ಎಷ್ಟೇ ಮನಸ್ಸು ಮಾಡಿದರೂ ನಿನ್ನ ಕೈನಲ್ಲಿ ಈ ಸಂಸಾರ ತ್ಯಜಿಸೋದಕ್ಕಾಗೋದಿಲ್ಲ. ಭಗವಂತ ನಿನಗೆ ಅಂತಹ ಸ್ವಭಾವ ಕೊಟ್ಟಿದ್ದಾನೆ, ನೀನು ಸಂಸಾರ ಕಾರ್ಯಗಳನ್ನ ಮಾಡಲೇಬೇಕಾಗ್ತದೆ. ಕೃಷ್ಣ ಅರ್ಜುನಿಗೆ ಹೇಳ್ದ, ನೀನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದೇನು ಹುಚ್ಚು? ಹಾಗೆ ಇಚ್ಛೆ ಪಟ್ಟರು ಕೂಡ ನೀನು ಯುದ್ಧ ಮಾಡದೆ ಇರೋದಕ್ಕಾಗೋದಿಲ್ಲ. ನಿನ್ನ ಸ್ವಭಾವವೇ ನಿನ್ನ ಕೈನಲ್ಲಿ ಯುದ್ಧ ಮಾಡಿಸಿಬಿಡುತ್ತೆ ಅಂತ. ಶ್ರೀರಾಮಕೃಷ್ಣ ಇಲ್ಲಿ ಸಂಸಾರಿಗಳೆಲ್ಲರಿಗೂ ಕೂಡ ಶ್ರೇಷ್ಠವಾದ ಮಾನಸಿಕ ತ್ಯಾಗವನ್ನು ಬೋಧಿಸ್ತಾ ಇದ್ದಾರೆ. ಮಾನಸಿಕ ತ್ಯಾಗ, ಸನ್ಯಾಸಿ ಮಾನಸಿಕವಾಗಿಯೂ ತ್ಯಾಗ ಮಾಡಬೇಕು, ಬಾಹ್ಯವಾಗಿಯೂ ತ್ಯಾಗ ಮಾಡಬೇಕು. ಆದರೆ ಗೃಹಸ್ಥರು ಹೊರಗಡೆ ಎಲ್ಲವನ್ನೂ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು, ಯಾವುದನ್ನು ಬಿಡುವ ಹಾಗಿಲ್ಲ. ಮಠದಲ್ಲೂ ಕೂಡ ನಾವೆಲ್ಲವನ್ನೂ ಇಟ್ಕೊಂಡಿದ್ದೇವೆ ನಾಳೆಗೆ ಬೇಕಾಗತ್ತೆ ಅಂತ. ಹಾಗೆ ನೀವು ಕೂಡ ನಾಳೆಗೆ ಬೇಕಾಗತ್ತೆ ಅಂತೆಲ್ಲ ಇಟ್ಕೊಳ್ಬೇಕಾಗತ್ತೆ. ಆದರೆ ಯಾವುದನ್ನು ಬಿಡಬೇಕಾಗತ್ತೆ, ಇದು ನನ್ನದು ಹೇಳ್ತಕ್ಕಂಥ ಭಾವನೆಯನ್ನು ಬಿಡಬೇಕಾಗುತ್ತದೆ. ಇದೆಲ್ಲ ಭಗವಂತನದ್ದು, ಅವನ ದಾಸ ನಾನು, ಅವನು ಇಟ್ಕೋ ಅಂತ ಹೇಳಿದ್ದಾನೆ ಇಟ್ಕೊಂಡಿದ್ದೇನೆ, ಯಾವಾಗ ಕೊಡು ಅಂತ ಹೇಳಿ ಕೊಟ್ಟು ಬಿಡ್ತೇನೆ, ಯಾಕಂದ್ರೆ ಅವನದ್ದು. ಆದರೆ ಕೆಲವರು ಎಷ್ಟು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಭಗವಂತನಿಗೂ ಬಿಟ್ಕೊಡೋದಿಲ್ಲ ಅದನ್ನು. ಆ ರಕ್ಷಣೆ ಮಾಡ್ತಕ್ಕಂತಹ ಒಂದು ನಿಷ್ಠೆ ಅಷ್ಟರ ಮಟ್ಟಿಗೆ ಬೆಳೆದು ಬಿಡ್ತದೆ. ಅದಲ್ಲ, ಯಾವ ಕ್ಷಣದಲ್ಲೂ ಕೂಡ ಬಿಡೋದಕ್ಕೆ ಸ್ಥಿತನಾಗಿರಬೇಕು, ಯಾಕಂದ್ರೆ ಅದು ಭಗವಂತನದ್ದು. ಈ ಒಂದು ಅಕರ್ತೃತ್ವ ಭಾವ ಅಂದರೆ ಕರ್ತೃತ್ವ ಭಾವ ಇಲ್ಲಿರತಕ್ಕಂಥದ್ದು, ನನ್ನದು ಅಂತ ಹೇಳತಕ್ಕಂಥ ಭಾವ ಇಲ್ಲಿರುವಂತಹದ್ದು, ಅದನ್ನೊಂದು ಇಟ್ಕೊಂಡು ಬಿಟ್ರೆ ಯಾವ ಭಯವೂ ಇಲ್ಲ. ಇದೇ ಮಾನಸಿಕ ತ್ಯಾಗ ಅಂತ ಹೇಳಿದ್ರೆ ಶ್ರೀಕೃಷ್ಣ ಅರ್ಜುನಿಗೇನು ಹೇಳ್ದ, ನೀನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದೇನು ಹುಚ್ಚು? ಹಾಗೆ ನೀನು ಒಂದು ವೇಳೆ ಇಚ್ಛೆ ಪಟ್ಟರೂ ಕೂಡ ನೀನು ಯುದ್ಧ ಮಾಡದೇ ಇರೋದಕ್ಕಾಗುವುದಿಲ್ಲ, ನಿನ್ನ ಸ್ವಭಾವವೇ ನಿನ್ನ ಕೈನಲ್ಲಿ ಯುದ್ಧ ಮಾಡಿಸಿಬಿಡುತ್ತೆ ಅಂತ. ಸ್ವಭಾವ ಸ್ವಭಾವಸ್ತು ಪ್ರವರ್ತತೆ, ಪ್ರತಿಯೊಬ್ಬರ ಒಳಗಡೆಯೂ ಕೂಡ ಒಂದೊಂದು ಸ್ವಭಾವ ಇರುತ್ತದೆ. ಆ ಸ್ವಭಾವ ಅಂತ ಹೇಳ್ತಕ್ಕಂಥದ್ದು ಹೇಗೆ ಬಂತು, ಜನ್ಮಾಂತರಗಳ ಕರ್ಮಗಳ ಫಲವಾಗಿ ಬಂದಿರುತ್ತೆ. ಒಬ್ಬ ಈ ಜನ್ಮದಲ್ಲಿ ಸನ್ಯಾಸಿ ಆಗತಕ್ಕಂಥ ಸ್ವಭಾವ ಉಳ್ಳವನಾಗಿದ್ರೆ ಅವನು ಜನ್ಮಾಂತರಗಳಿಂದ ಇದು ಸಾಕಪ್ಪ ಇದು ಸಾಕಪ್ಪ ಇದು ಸಾಕಪ್ಪ ಅಂತ ಹೇಳ್ಕೊಂಡು ಬಂದವನು ಅಂತ ಅರ್ಥ. ಒಂದು ವೇಳೆ ಹೊರಗಡೆಯ ಸಂಸಾರದ ಕಷ್ಟವನ್ನು ಕಂಡು ಏನಾದರೂ ತ್ಯಾಗ ಮಾಡಿ ಈ ಕಡೆ ಬಂದಿದ್ರೂ ಕೂಡ ಮತ್ತು ವಾಪಸ್ ಯಾರು ಓಡ್ ಹೋಗ್ತಾನೋ ಅವನಲ್ಲಿ ಸಂಸ್ಕಾರ ಇನ್ನೂ ಹೊರಗಡೆಯ ಸಂಸ್ಕಾರವೇ ಇನ್ನಷ್ಟು ಬಲವಾಗಿದೆ ಅಂತ ಅರ್ಥ. ಇದು ಸ್ವಭಾವ, ಸಂಸ್ಕಾರವೇ ಸ್ವಭಾವ, ಅದು ಕೆಲಸ ಮಾಡ್ತದದು. ಯಾರ್ಯಾರು ಏನೇನು ಅಭ್ಯಾಸವಾಗಿದೆಯೋ ಅದನ್ನೇ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅರ್ಜುನನಿಗೆ ಯುದ್ಧಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಆಗಿದೆ ಚೆನ್ನಾಗಿ. ಅವನಿಗೆ ಯುದ್ಧ ಮಾಡೋದಕ್ಕೋಸ್ಕರವೇ ತಯಾರಿ ಆದವನು. ಅವನು ಈಗ ಯುದ್ಧ ಮಾಡುವುದಿಲ್ಲ, ನಾನು ಇನ್ನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ರೆ ಆ ಸನ್ಯಾಸ ಅವನಿಗೆ ಸಾಧ್ಯವೇ? ಏನೋ ಆ ಸೌಭದ್ರೆಯನ್ನ ಮದುವೆ ಆಗುವವರೆಗೆ ಒಂದ್ಸರ್ತಿ ಸನ್ಯಾಸಿಯಾಗಿ ನೋಡಿದ್ದ ಅವನು, ಅಲ್ಲಿವರೆಗೆ ಸನ್ಯಾಸಿ ಆಗಿರಬಹುದು ಅಷ್ಟೇನೆ, ಆಮೇಲೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಸ್ವಭಾವವೇ ಕೆಲಸ ಮಾಡಿಬಿಡ್ತದೆ, ಆದರೆ ನೀನು ಮಾಡಲೇಬೇಕು. ಸ್ವಭಾವಕ್ಕನುಸಾರವಾಗಿ ಇದ್ದು ಅಂತರಂಗದಲ್ಲಿ ನೀನು ಶರಣಾಗು. ಇದು ಗೃಹಸ್ಥರೆಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾದಂತಹ ಸಂದೇಶ. ಜೀವನ ಸಂಗ್ರಾಮದಲ್ಲಿ ಪ್ರತಿಯೊಬ್ಬರೂ ತೊಡಗಿರಬೇಕು. ಎಲ್ಲವನ್ನು ನಾನು ಶಾಶ್ವತವಾಗಿ ಇರತಕ್ಕಂಥವನು ಅನ್ನುವ ಭಾವನೆಯಿಂದಲೇ ಮಾಡ್ಕೊಂಡು ಹೋಗಿ. ಆದರೆ ಈ ಎಂದೆಂದಿಗೂ ಎಂದೋ ಒಂದು ದಿನ ಕೈ ಬಿಟ್ಟು ಹೋಗ್ತಕ್ಕಂಥದ್ದು ಹೇಳ್ತಕ್ಕಂಥ ಸತ್ಯವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನೆಮ್ಮದಿಯಿಂದ ನಿರಾಳವಾದ ಮನಸ್ಸಿನಿಂದ ಇರುವ ಅಭ್ಯಾಸ ಮಾಡಬೇಕು. ಈ ಬಗೆಯ ಮಾನಸಿಕ ಸನ್ಯಾಸವನ್ನ ಪ್ರತಿಯೊಬ್ಬರೂ ಕೂಡ ಹೊಂದಬಹುದು. ಆ ಸನ್ಯಾಸ ಮಾಡಿದ ತಕ್ಷಣವೇ ಶಾಂತಿ, ತ್ಯಾಗಾತ್ ಶಾಂತಿರ್ ಅನಂತರಂ ಅಂತ ಶ್ರೀಕೃಷ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ. ಅನಂತರ ಅಂತರವೇ ಇಲ್ಲದೆ ಮರುಕ್ಷಣದಲ್ಲೇ ಶಾಂತಿ ಬರ್ತದೆ. ಬಿಟ್ಟೆ ಅಂದ್ರೆ ಸಾಕು ಶಾಂತಿ, ಇಟ್ಕೊಂಡೆ ಅಂದ್ರೆ ಬಂತು ಗ್ರಹಚಾರ. ಆದ್ರಿಂದ ಅಂತರಂಗದಿಂದ ಆ ಬಗೆಯ ವೈರಾಗ್ಯವನ್ನ, ಆ ಬಗೆಯ ತ್ಯಾಗಬುದ್ಧಿಯಿಂದ, ಆ ಬಗೆಯ ನಿರ್ಲಿಪ್ತತೆ, ಅಸಂಗತ್ವ ಅಸಂಗತ್ವ ಅಂದ್ರೆ ಅದೇನೆ, ಸತ್ಸಂಗದಿಂದ ದೊರಕತಕ್ಕಂಥ ಲಾಭ ಏನು ಅಂದ್ರೆ ಅಸಂಗತ್ವ. ಎಲ್ಲವನ್ನು ಇಟ್ಕೊಂಡಿದ್ದು ಕೂಡ ಯಾವುದಕ್ಕೂ ಅಂಟಿಕೊಳ್ಳದೇ ಇರತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಯೋಗ ಕ್ರಮವನ್ನ ಶ್ರೀಕೃಷ್ಣ ಹೇಳಿದ್ದಾನೆ. ಶ್ರೀಕೃಷ್ಣ ಹೇಳಿದಂತಹ ಈ ಮಾತನ್ನು ಶ್ರೀರಾಮಕೃಷ್ಣರು ಉಚ್ಚರಿಸಿ ಅರ್ಜುನಿಗೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ್ಟರ್ ಮಾಷೆಯ ಬರೀತಾನೆ ಶ್ರೀರಾಮಕೃಷ್ಣರು ಸಮಾಧಿಸ್ಥರಾಗ್ತಾ ಇದ್ದಾರೆ. ರೆಪ್ಪೆ ಹೊಡೆಯದ್ರೊಳಗಾಗಿಯೇ ಅವರ ಶರೀರ ಸ್ಥಿರವಾಗಿಬಿಟ್ಟಿತು. ಕಣ್ಣು ಎವೆಯೆಗ್ತಾ ಇಲ್ಲ, ಉಸಿರು ಆಡ್ತಾ ಇದೆಯೋ ಇಲ್ವೋ ಹೇಳಾಗ್ತಾ ಇಲ್ಲ. ಪರಮಹಂಸರಲ್ಲಿ ಆದಂತಹ ಈ ವಿದ್ಯುದ್ವೇಗದ ಪರಿವರ್ತನೆಯನ್ನು ನೋಡಿ ನವದ್ವೀಪ ಗೋಸ್ವಾಮಿ ಹಾಗೂ ಆತನ ಮಗ ಮತ್ತು ಉಳಿದ ಭಕ್ತರು ಆಶ್ಚರ್ಯಚಕಿತರಾಗಿ ಪರಮಹಂಸರನ್ನ ನೋಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಸ್ವಲ್ಪ ಪ್ರಕೃತಿಸ್ಥರಾಗಿ ನವದ್ವೀಪ ಗೋಸ್ವಾಮಿಗೆ ಈಗ ಹೇಳ್ತಾ ಇದ್ದಾರೆ, ಯೋಗ ಭೋಗ, ಗೋಸ್ವಾಮಿ ವಂಶದವನಾದಂತಹ ನಿನಗೆ ಎರಡು ಇವೆ. ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡು, ಹೇ ಭಗವಂತ, ನಿನ್ನ ಈ ಭುವನ ಮೋಹಿನಿಯನ್ನ, ಈ ಭುವನ ಮೋಹಿನಿ ಐಶ್ವರ್ಯ ನನಗೆ ಬೇಕಿಲ್ಲ, ನನಗೆ ನೀನೊಬ್ಬನೇ ಬೇಕು ಅಂತ ಪ್ರಾರ್ಥನೆ ಮಾಡು. ಆತನೇನೋ ನಿಶ್ಚಯವಾಗಿಯೂ ಸರ್ವಭೂತಗಳಲ್ಲೂ ಇದ್ದಾನೆ. ಹಾಗಾದ್ರೆ ಭಕ್ತ ಅನಿಸಿಕೊಳ್ಳುವವನು ಯಾರು? ಯಾರ ಮನಸ್ಸು, ಪ್ರಾಣ, ಅಂತರಾತ್ಮ ಎಲ್ಲವೂ ಭಗವಂತನ ಲೀನವಾಗಿಬಿಟ್ಟಿದೆಯೋ ಆತ. ಇಲ್ಲಿ ಶ್ರೀರಾಮಕೃಷ್ಣರು ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ, ಯಾರು ಭಗವಂತನಲ್ಲಿ ಶರಣಾಗಿ ಇರ್ತಾರೋ, ಯಾವ ಗೃಹಸ್ಥ, ಆತನಿಗೆ ಯೋಗವೂ ಇದೆ ಭೋಗವೂ ಇದೆ. ಧರ್ಮ ಸಮ್ಮತವಾದಂತಹ ಭೋಗದಲ್ಲಿ ನಾನೇ ಇದ್ದೇನೆ ಅಂತ ಶ್ರೀಕೃಷ್ಣ ಹೇಳಿದ. ಆದ್ರಿಂದ ಆ ಭೋಗವನ್ನು ಭಗವಂತನೇ ಕೊಟ್ಟಿರೋದ್ರಿಂದ ಅದು ಯೋಗಕ್ಕೆ ತೊಂದರೆಯಾಗಿ ನಿಲ್ಲೋದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಗೋಸ್ವಾಮಿ ವಂಶದವನಾದಂತಹ ನಿನಗೆ ಯೋಗವೂ ಇದೆ ಭೋಗವೂ ಇದೆ ಹೋಗುವಂತ. ಎಲ್ಲರೂ ಯೋಗಿಗಳಾಗಿಬಿಟ್ರೆ, ಎಲ್ಲರೂ ಸನ್ಯಾಸಿಗಳಾಗಿಬಿಟ್ರೆ ಈ ಜಗತ್ ಹೇಗೆ ನಡೀಬೇಕು? ಅದು ಭಗವಂತನ ಜವಾಬ್ದಾರಿ ನೋಡಿ. ಸ್ವಯಂ ಶ್ರೀರಾಮಕೃಷ್ಣ ಕೂಡ ಭಗವಂತನ ಅವತಾರ ಅಂತ ಹೇಳಲಾಗಿದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾರೆ. ಯೋಗಿಗಳ ಕುಲ, ಯೋಗಿಗಳ ಕುಲ ಅಂತ ಒಂದಿದೆ. ಹಿಂದಿನ ಜನ್ಮದಲ್ಲಿ ಯೋಗದಲ್ಲಿ ಭ್ರಷ್ಟರಾದವರು ಅಂದರೆ ಅರ್ಧ ಯೋಗವನ್ನು ಮಾಡಿ ಬಿಟ್ಟವರು ಮುಂದೆ ಹುಟ್ಟಬೇಕಾಗುತ್ತದೆ ಅಂತವ್ರು ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಕ್ಕಂಥ ಮಾತೊಂದು ಬರುತ್ತೆ. ಅಂತ ಯೋಗಿಗಳ ಕುಲ ಯಾವುದು? ಇಂಥ ತ್ಯಾಗಿಗಳು. ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಯಾರು ತ್ಯಾಗ ಜೀವನವನ್ನು ನಡೆಸ್ತಾ ಇರ್ತಾರೋ ಅವರು, ಅವರ ಕುಲದಲ್ಲಿ ಇಂಥ ಯೋಗಿಗಳೆಲ್ಲ ಹುಟ್ಟಿ ಬರೋದಕ್ಕೆ ಅವಕಾಶವಾಗ್ತದೆ. ಅದಕ್ಕೋಸ್ಕರ ನಮ್ಮ ಆಶ್ರಮದ ಭಕ್ತಾದಿಗಳಿಗೆ ಎಷ್ಟೋ ಸರ್ತಿ ನಾನು ಆತ್ಮೀಯ ಭಕ್ತಾದಿಗಳಿಗೆ ಹೇಳುವಂತಹದ್ದುಂಟು. ಎಷ್ಟೋ ಜನ ಯೋಗಿಗಳು ಸರಿಯಾದ ಒಂದು ಜಾಗವನ್ನ ಹುಡುಕ್ತಾ ಇದ್ದಾರೆ. ಈ ಭೂಮಿಗೆ ಬಂದು ತಮ್ಮ ಯೋಗಾಭ್ಯಾಸವನ್ನು ಮುಗಿಸುವುದಕ್ಕಾಗಿ ಆಶ್ರಮದ ಭಕ್ತರು ಅವರೆಲ್ಲ ಯೋಗ ಮತ್ತು ಭೋಗ ಉಳ್ಳವರು ಶ್ರೀರಾಮಕೃಷ್ಣ ಮಾತಿನ ಪ್ರಕಾರ. ಅಲ್ಲಿ ಆ ಯೋಗಿಗಳೆಲ್ಲ ಬರೋದಕ್ಕೆ ಅವಕಾಶ ಕೊಡಬೇಕು ನೀವು, ಮತ್ತು ಆ ಯೋಗಿಗಳು ಮುಂದೆ ರಾಮಕೃಷ್ಣ ಆಶ್ರಮ ಸೇರುವಂತೆ ಮಾಡಬೇಕು ಅಂತ. ಅದಕ್ಕೆ ಮಾತ್ರ ಸಿದ್ಧರಿಲ್ಲ, ಅವನೇನಾದರೂ ಕಷ್ಟಪಟ್ಟು ಬಿ ಎ ಎಂ ಎ ಮಾಡ್ದ ಅಂತ ಹೇಳಿದ್ರೆ ಆಮೇಲೆ ಒಂದು ದುಡ್ಡು ಸಂಪಾದನೆ ಮಾಡಿ ನಮ್ಗೆ ಸ್ವಲ್ಪ ಆಗಲಿ ವಯಸ್ಸಿನ ಕಾಲದಲ್ಲಿ ನಮ್ಗೆ ಬೇಕಾಗುತ್ತೆ, ಈ ಥರದ ವ್ಯಾಮೋಹ ಹೋಯ್ತಲ್ಲಿದೆ. ಆಶ್ರಮಕ್ಕೆ ಸೇರುವಾಗ ಪ್ರೀತಿಯಿಂದ ವಿಶ್ವಾಸದಿಂದ ಆಗಲಿ, ನಮ್ಮ ಧರ್ಮವನ್ನು ಉದ್ಧರಿಸತಕ್ಕಂತಹ ಜ್ಯೋತಿ ನೀನಾಗು ಅಂತನು ತುಂಬ ಮನಸ್ಸಿನಿಂದ ಕಳಿಸಿಕೊಡತಕ್ಕಂತಹ ತಂದೆ ತಾಯಿಗಳು ಆಯಿತು ಅಂತ ಹೇಳಿದರೆ ಅವರು ಭಗವದ್ಗೀತೆಯ ಭಕ್ತರು, ಅವರು ಭಾಗವತ ಭಕ್ತರು, ಅವರು ನಮ್ಮ ಹಿಂದೂ ಶಾಸ್ತ್ರದ ಭಕ್ತರು. ಅಂಥವ್ರು ಎಷ್ಟು ಜನ ಇರೋದಕ್ಕೆ ಸಾಧ್ಯ? ಶ್ರೀರಾಮಕೃಷ್ಣರು ಈ ಗೋಸ್ವಾಮಿ ವಂಶದವರಿಗೆ ಹೇಳಿದ್ರೆ ಹಾಗ ನಮಗೆಲ್ಲ ಇಲ್ವೇ ಅಂತ ಕೇಳಿ ತಿಳ್ಕೊಳ್ಬೇಕಾಗಿಲ್ಲ. ಯಾರ್ಯಾರು ಭಗವದ್ ಭಕ್ತರು, ಪ್ರಾಮಾಣಿಕ ಭಕ್ತರು, ಅವರೆಲ್ಲರೂ ಕೂಡ ಯೋಗ ಭೋಗವನ್ನು ಅನುಭವಿಸಿ ಕೊನೆಗೊಂದು ದಿನ ಭಗವಂತನ ಬಳಿಗೆ ಸೇರ್ತಕ್ಕಂಥವರು ಅಂತನೋ ಮಾತನ್ನು ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರೆ, ಹಾಗಾದರೆ ಭಕ್ತ ಅನಿಸಿಕೊಳ್ಳುವವನು ಯಾರು ಅಂತ ತಿಳ್ಕೊಂಡೆ? ಯಾರ ಮನಸ್ಸು, ಪ್ರಾಣ, ಅಂತರಾತ್ಮ ಎಲ್ಲವೂ ಭಗವಂತನಲ್ಲಿ ಏನು ಆಗಿಬಿಟ್ಟಿದೆಯೋ ಆತ. ಸಂಸಾರ ಕಾರ್ಯ ಮಾಡ್ತಾ ಇದ್ರೂ ಕೂಡ ಮನಸ್ಸನ್ನು ಭಗವಂತನಲ್ಲಿ ಇಡೋದಕ್ಕೆ ಸಾಧ್ಯ ಇದೆ ಅಂತ ಎಷ್ಟೋ ಭಕ್ತರ ವರ್ಣನೆ ಬರ್ತದೆ ಯುಗಾವತಾರ ಶ್ರೀರಾಮಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಮತ್ತು ಮೂರನೇ ಅಧ್ಯಾಯದಲ್ಲಿ. ಈಗ ಸದ್ಯದಲ್ಲೇ ಪ್ರಕಟವಾಗಲಿಕ್ಕಿದೆ, ಅದರಲ್ಲೂ ಕೂಡ ಬರಲಿಕ್ಕಿದೆ. ಎಂತೆಂತಹ ಗೃಹಸ್ಥ ಭಕ್ತರು ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇತ್ತು ಅಂತಂದ್ರೆ ಅವರ ಎದೆಯೆಲ್ಲ ಕೆಂಪು ಅಡರತಕ್ಕಂಥದ್ದನ್ನ, ಅವರ ಕಂಠ ಪ್ರದೇಶವೆಲ್ಲ ಕೆಂಪು ಅಡರತಕ್ಕಂಥದ್ದನ್ನ ಶ್ರೀರಾಮಕೃಷ್ಣ ನೋಡ್ತಾರೆ. ಅದೆಲ್ಲ ಒಂದು ಬಗೆಯ ಆತ್ಮ ಜಾಗೃತಿಯಾದಂತಹ ಲಕ್ಷಣ. ಶ್ರೀ ಸ್ವಾಮಿ ವಿವೇಕಾನಂದರು ಗೃಹಸ್ಥರನ್ನು ಕಾಣ್ತಾರೆ, ಕೆಲವು ಭಂಡ ಸನ್ಯಾಸಿಗಳನ್ನು ಕಾಣ್ತಾರೆ, ಕಂಡು ಹೇಳ್ತಾರೆ. ಈ ಬಗೆಯ ಸನ್ಯಾಸಿಗಳಿಗಿಂತ ಶ್ರೇಷ್ಠ ಗೃಹಸ್ಥರೇ ಎಷ್ಟೋ ಮೇಲು ಅಂತ. ಅದಕ್ಕೋಸ್ಕರವೇ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ ಅಂತಿರ್ತಕ್ಕಂಥ ಹಾಡಿನಲ್ಲಿ ನಾನು ಸನ್ಯಾಸದಲ್ಲೂ ಇಲ್ಲ, ವೈರಾಗ್ಯದಲ್ಲೂ ಇಲ್ಲ, ಯೋಗಾದಿ ಸಿದ್ಧಿಗೂ ಒಲಿಯೋದಲ್ಲ, ನಾನು ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ನಾನಿದ್ದೇನೆ ಅಂತಿರ್ತಕ್ಕಂಥ ಮಾತನ್ನು ನಾವು ಆ ಹಾಡಿನಲ್ಲಿ ಕೇಳ್ತೇವೆ. ಆದ್ರಿಂದ ಶ್ರದ್ಧಾಭಕ್ತಿಯಿಂದ ತನುಮನವನ್ನ ಸಂಪೂರ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡು ಅವನಲ್ಲೇ ಮನಸ್ಸುಳ್ಳವರಾಗಿ ಯಾವ ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಇವುಗಳ್ಯಾವುದು ಬಂದರೂ ಕೂಡ ಸಹಿಸಿಕೊಂಡು ಸಮಭಾವದಿಂದ ಇತ್ತು ಅಂತ ಹೇಳಿದ್ರೆ ಅವರಿಗಿಂತ ಶ್ರೇಷ್ಠ ಭಕ್ತಿ ಇನ್ನೊಬ್ಬ ಇಲ್ಲ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬಳಿಕ ಪರಮಹಂಸರು ಸಂಪೂರ್ಣವಾಗಿ ಈಗ ಪ್ರಕೃತಿಸ್ಥರಾಗ್ತಾ ಇದ್ದಾರೆ. ತಮ್ಮ ಸಮಾಧಿಯ ಸಂಬಂಧವಾಗಿ ನವದ್ವೀಪನಿಗೆ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನನ್ನ ಈ ಅವಸ್ಥೆ ಒಂದು ವಿಧವಾದ ರೋಗ ಅಂತ. ಅವರಿಗೆ ನಾನು ಉತ್ತರ ಏನು ಗೊತ್ತೇನೋ, ಯಾರ ಚೇತನದಿಂದ ಈ ಜಗತ್ತು ಚೇತನಮಯವಾಗಿ ಕಾಣುತ್ತದೋ ಅಂಥವನ ಮೇಲೆ ಧ್ಯಾನ ಮಾಡಿದರೆ ಮನುಷ್ಯ ಅಚೇತನನಾಗೋದಕ್ಕೆ ಇದ್ದೀಗಾದರೂ ಸಾಧ್ಯವೇ ಅಂತ. ನನ್ನ ಸಮಾಧಿ ಸ್ಥಿತಿಯನ್ನ ಕೆಲವರು ರೋಗ ಅಂತ ಹೇಳ್ತಾ ಇದ್ದಾರೆ, ಮಾನಸಿಕ ರೋಗ, ಮೆದುಳಿನ ರೋಗ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಅವರಿಗೆಲ್ಲ ಹೇಳ್ತೇನೆ, ಯಾರನ್ನ ಭಾವಿಸೋದ್ರ ಮೂಲಕ ನಾನು ಚೈತನ್ಯನಾಗಿದ್ದೇನೋ, ಚೈತನ್ಯ ಸ್ವರೂಪಿಯಾಗಿದ್ದೇನೋ, ಆನಂದ ಸ್ವರೂಪಿಯಾಗಿದ್ದೇನೋ, ಯಾರನ್ನ ಭಾವಿಸೋದ್ರ ಮೂಲಕ ಮನುಷ್ಯ ಚೈತನ್ಯ ಸ್ವರೂಪಿ ಆನಂದ ಸ್ವರೂಪಿ ಆಗ್ತಾನೋ ಅಂತ ಅವನು ಎಂದಾದರೂ ಅಚೇತನನ್ನಾಗೋದಕ್ಕೆ ಸಾಧ್ಯವೇ? ಜಡವಸ್ತುಗಳನ್ನು ಭಾವಿಸ್ತಕ್ಕಂತಹ ಪ್ರಾಪಂಚಿಕರು ಅಂತನೋರು ಯಾರಿದ್ದಾರೋ ಅವರು ಕೊನೆಗೂ ಜಡರಾಗಿ ಹೋಗುತ್ತಾರೆ. ಬಿದ್ದು ಹೋಗತಕ್ಕಂತಹ ಇಂದ್ರಿಯ ಸುಖಗಳನ್ನ ನೆಚ್ಚಿಕೊಂಡಿರ್ತಕ್ಕಂಥವ್ರು ಕೊನೆಗೂ ಒಂದು ದಿನ ಬಿದ್ದು ಹೋಗ್ತಾರೆ. ಆದರೆ ಎಂದೆಂದಿಗೂ ಊರ್ಧ್ವಮುಖಿಯಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನಲ್ಲ, ಅವನನ್ನು ಧ್ಯಾನ ಮಾಡತಕ್ಕಂಥವರು ಎಂದೆಂದಿಗೂ ಜಾಗೃತರಾಗಿರ್ತಾರೆ, ಆನಂದವಾಗಿರ್ತಾರೆ. ಮಣಿಸೇನ ತಾನು ಆಹ್ವಾನಿಸಿದಂತಹ ಬ್ರಾಹ್ಮಣರಿಗೆ ಹಾಗೂ ವೈಷ್ಣವರಿಗೆ ತಕ್ಕ ಸಂಭಾವನೆಯನ್ನು ಒಪ್ಪಿಸಿ ಅವರನ್ನು ಬೀಳ್ಕೊಟ್ಟ. ಬಳಿಕ ಆತ ಪರಮಹಂಸರನ್ನು ಸಮೀಪಿಸಿ ಅವರಿಗೆ 5 ರೂಪಾಯಿ ಕೊಡೋದಕ್ಕೆ ಬಂದ. ಆಗ ಶ್ರೀರಾಮಕೃಷ್ಣರು ತಾವು ದುಡ್ಡನ್ನು ಮುಟ್ಟ ಹಾಗಿಲ್ಲ ಅಂತ ಹೇಳಿ ಅದನ್ನು ತಗೊಳ್ಳೋದಕ್ಕೆ ನಿರಾಕರಿಸಿದರು. ಆದರೆ ಅವರು ಹಾಗೆ ಹೇಳಿದರೂ ಕೂಡ ಮಣಿಸೇನ ಬಿಡ್ತಾ ಇಲ್ಲ. ಆಗ ಶ್ರೀರಾಮಕೃಷ್ಣರು ನಿನ್ನ ಗುರುವಿನ ಆಣೆಗೂ ನನ್ನನ್ನು ಬಲಿಸ್ಕರಿಸಬೇಡ ಅಂತ ಹೇಳಿದರು. ಹಾಗಂತ ಹೇಳಿದ್ರು ಕೂಡ ಆತ ಸುಮ್ಮನೆ ಬಿಡ್ತಾ ಇಲ್ಲ. ಆಗ ಅವರು ಬೇಸರಗೊಂಡು, ಮಾಸ್ಟರ್ ಮಹಾಶಯ ಬರೀತಾನೆ, ಆಗ ಅವರು ಬೇಸರಗೊಂಡು ತಾವು ಸ್ವೀಕರಿಸಬಹುದೇ ಅಂತ ಮಾಸ್ಟರ್ ಅನ್ನು ಕೇಳಿದರು. ಮಾಸ್ಟರ್ ಬಹಳವಾಗಿ ಪ್ರತಿಭಟಿಸಿ ಹೇಳಿದ, ಎಲ್ಲಾದರೂ ಉಂಟೆ, ಪ್ರಪಂಚದ ಮೇಲೆ ಪ್ರಪಂಚ ಬಿದ್ದರೂ ಸ್ವೀಕರಿಸಬೇಡಿ. ಏನು ಸ್ವಾರಸ್ಯವಾಗಿ ಬರೆದಿದ್ದಾನೆ ಮಾಸ್ಟರ್ ಮಹಾಶಯ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣಗೆ ಹೇಳ್ತೆ, ಮಾಸ್ಟರ್ ಶ್ರೀರಾಮಕೃಷ್ಣ ಕೂಡ ಕೇಳೋದು ಮಗುವನಾಗೆ, ಏನು ಬಾ ಬಹಳ ಒತ್ತಾಯ ಮಾಡ್ತಾ ಇದ್ದೇನೆ ತಗೊಳ್ಳು. ಆಗ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಪ್ರಪಂಚದ ಮೇಲೆ ಪ್ರಪಂಚ ಬಿದ್ದರೂ ಸ್ವೀಕರಿಸಬೇಡಿ ಅಂತ ಹೇಳ್ತಾನೆ, ಎಲ್ಲಾದರೂ ಉಂಟೆ. ಒಂದು ವೇಳೆ ಅವರು ಏನಾದರೂ ತಗೊಂಡ್ಬಿಟ್ರು ಅಂತ ಹೇಳಿ ಒತ್ತಾಯಕ್ಕೆ ಆದರ್ಶ ಎಲ್ಲ ಪುಡಿ ಪುಡಿಯಲ್ಲ. ಆಗ ಮಣಿಸೇನನ ಸ್ನೇಹಿತರು ಪರಮಹಂಸರಿಗೆ ಮಾವಿನ ಹಣ್ಣು ಸಂದೇಶ ಅಂದರೆ ಸಿಹಿ ತಿಂಡಿ ಕೊಂಡು ಕೊಡುವಂತೆ ಹೇಳಿ ರಾಖಾಲನ ಕೈಗೆ ಆ ಹಣ್ಣನ್ನು ಕೊಟ್ಟರು. ಶ್ರೀರಾಮಕೃಷ್ಣರು ಆಗ ಮಾಸ್ಟರ್ಗೆ ಹೇಳ್ತಾರೆ, ನಾನು ಆ ಮಣಿಸೇನನಿಗೆ ಗುರುವಿನ ಆಣಿಯಾಗಿಯೂ ಅಂತ ಹೇಳಿಬಿಟ್ಟಿದ್ದೇನೆ, ಆದರೂ ಆತ ರಾಖಾಲ ಅದನ್ನು ಸ್ವೀಕರಿಸಿಬಿಟ್ಟ, ಅದಕ್ಕೆ ಅವನೇ ಜವಾಬ್ದಾರ, ನಾನಲ್ಲ. ಅಲ್ಲಿವರೆಗೂ ಸರ್ತಿ ಶ್ರೀರಾಮಕೃಷ್ಣ ರಾಖಾಲನ ಮೂಲಕವಾಗಿಯೂ ಕೂಡ ತಮಗೆ ಬರಬಾರದು ಅಂತ ಆದರ್ಶವನ್ನ 100ಕ್ಕೆ 200 ಅಂಶ ಅವರು ಪರಿಪಾಲಿಸಿದ್ದು ಪರಮಾದ್ಭುತವಾಗಿದೆ. ಶ್ರೀರಾಮಕೃಷ್ಣರು ಈಗ ಭಕ್ತರೊಡನೆ ಒಂದು ಗಾಡಿಯನ್ನು ಹತ್ತಿದ್ರು, ದಕ್ಷಿಣೇಶ್ವರಕ್ಕೆ ಹಿಂತಿರುಗುತ್ತಾ ಇದ್ದಾರೆ. ದಾರಿಯಲ್ಲಿ ಮತಿಶೀಲ ಎಂಬವನ ದೇವಾಲಯದ ತೋಟ ಸಿಗುತ್ತದೆ. ಬಹಳ ಕಾಲದಿಂದ ಪರಮಹಂಸರು ಮಾಸ್ಟರ್ಗೆ ಹೇಳ್ತಾ ಇದ್ರು ತಮ್ಮನ್ನ ಒಂದು ದಿನ ಅಲ್ಲಿ ಕರೆದುಕೊಂಡು ಹೋಗು ಅಂತ. ಅಲ್ಲಿನ ಕೊಳದಲ್ಲಿ ಈಜಾಡುವ ಮೀನುಗಳನ್ನು ತೋರಿಸಿ ನಿರಾಕಾರ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಮಾಸ್ಟರ್ಗೆ ಪ್ರತ್ಯಕ್ಷವಾಗಿ ತೋರಿಸಬೇಕು ಅಂತ ಇಚ್ಛೆ ಅವರಿಗೆ. ಆ ಕೊಳದಲ್ಲಿ ಸಾಕಿದ ಮೀನುಗಳು ಹೇರಳವಾಗಿ ಇವೆ, ಯಾರೂ ಅವಕ್ಕೆ ತೊಂದರೆ ಕೊಡೋದಿಲ್ಲ. ಅವನ್ನು ನೋಡೋದಕ್ಕೆ ಬರುವವರು ಅವಕ್ಕೆ ಪುರಿ ಮೊದಲಾದಂತಹ ಆಹಾರಗಳನ್ನು ಹಾಕಿದೊಡನೆಯೇ ದೊಡ್ಡ ದೊಡ್ಡ ಮೀನುಗಳ ಹಿಂಡೆ ಬಂದು ಒಂದರ ಮೇಲೊಂದು ಬಿದ್ದು ಆಹಾರವನ್ನು ತಿನ್ನೋದಕ್ಕೆ ಪ್ರಯತ್ನಿಸುತ್ತವೆ. ಯಾವ ಭಯವೂ ಇಲ್ಲದೆ ಅವು ಅಲ್ಲಿ ಈಜಾಡುತ್ತಾ ಕ್ರೀಡಿಸ್ತಾ ಇರುತ್ತವೆ. ಆ ಕೊಳದ ಹತ್ತಿರಕ್ಕೆ ಬಂದು ಪರಮಹಂಸರು ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ನೋಡು ಈ ಮೀನುಗಳಿಗೆ, ಈ ಮೀನುಗಳ ಕಡೆಗೆ ನೋಡು, ನಿರಾಕಾರದ ಮೇಲೆ ಧ್ಯಾನ ಮಾಡುದು ಅಂದ್ರೆ ಈ ಮೀನುಗಳು ಆನಂದದಿಂದ ಈ ಕೊಳದಲ್ಲಿ ಈಜಾಡ್ತಾ ಇರುವ ಹಾಗೆ ಚಿದಾನಂದ ಸಾಗರದಲ್ಲಿ ಈಜಾಡೋದು, ಗೊತ್ತಾಯ್ತೇ ಅಂತ. ನಿರಾಕಾರ ಧ್ಯಾನ, ನಿರಾಕಾರ ಅಂದ್ರೆ ಆಕಾಶ, ಆಕಾಶವತ್ತು ಪರಮಾತ್ಮ ಇದ್ದಾನೆ. ಆಕಾಶ ಜಡ, ಪರಮಾತ್ಮ ರಸಸ್ವರೂಪಿ, ಆದರೆ ಆಕಾರ ಇಲ್ಲ. ಅದು ಪರಮಾತ್ಮನ ಕೊನೆಯ ಸ್ಥಿತಿ, ಅತ್ಯಂತ ಉನ್ನತ ಸ್ಥಿತಿ, ತುರಿಯ ಸ್ಥಿತಿ. ಮನಸ್ಸನ್ನ ಆ ಸಚ್ಚಿದಾನಂದ ಸಾಗರದಲ್ಲಿ ಕೊಳದಲ್ಲಿ ಈ ಮೀನುಗಳು ಸಂಚರಿಸುವಂತೆ, ಯಾವುದೇ ಬಗೆಯ ಆಯಾಸವೂ ಇಲ್ಲದೆ ತೇಲಾಡ್ತಾ ಇರುವಂತೆ ಆ ನಿರಾಕಾರದಲ್ಲಿ ನಮ್ಮ ಮನಸ್ಸು ಅಂತನ್ನುವ ಮೀನನ್ನ ತೇಲಿಸಬೇಕು ಅಂತನ್ನುವ ಆ ಒಂದು ಅತ್ಯಂತ ಅದ್ಭುತವಾದಂತಹ ಧ್ಯಾನ ಕ್ರಮವನ್ನ ಹೇಳಿಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸ್ವಲ್ಪ ಹೊತ್ತು ನಾವು ಕೂಡ ಇದನ್ನು ಅಭ್ಯಾಸ ಮಾಡಬಹುದು, ಆಮೇಲೆ ಮನಸ್ಸು ಎಲ್ಲಿಗೂ ಹೋಗುತ್ತೆ, ಆಮೇಲೆ ಕಾಫಿ ಕುಡಿಯೋದಕ್ಕೆ ಬರಬಹುದು. ಆ ನಿರಾಕಾರದಲ್ಲಿ ಈ ಮೀನೋಪಾದಿಯಲ್ಲಿ ಧ್ಯಾನ ಮಾಡಬೇಕಾದರೂ ಕೂಡ ಪೂರ್ವ ತಯಾರಿ ಬೇಕಾಗತ್ತೆ, ಸಾಕಷ್ಟು ಪೂರ್ವ ತಯಾರಿ ಬೇಕಾಗತ್ತೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಯಥಾ ಪ್ರಕಾರ ಎಂದಿನಂತೆ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಪೂರ್ವ ತಯಾರಿ, ಈ ಸರ್ತಿಯ ಶಂಕರ ಭಾಸ್ಕರದಲ್ಲಿ ಒಂದು ಲೇಖನ ಕೊಟ್ಟಿದ್ದೇನೆ, ಯೋಗ ಸಿದ್ಧಿಗೆ ಪೂರ್ವ ಸಿದ್ಧತೆ ಅಂತ. ಪೂರ್ವ ಸಿದ್ಧತೆ, ಪ್ರತಿಯೊಂದಕ್ಕೂ ಕೂಡ ಪೂರ್ವ ಸಿದ್ಧತೆ ಅಂತ ಹೇಳ್ತಕ್ಕಂಥದ್ದು ಬೇಕು. ನಿರಾಕಾರದಲ್ಲಿ ಮನಸ್ಸನ್ನು ತೇರಿಸಿಬಿಡ್ತಕ್ಕಂತಹ ಮಾತನ್ನು ಕೇಳುವಾಗ ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಮಾಡಿದು ಹೊರಟಾಗ ಮನಸ್ಸು ಎಲ್ಲೋ ಹೊರಟೋಗ್ಬಿಡುತ್ತೆ. ಅದನ್ನೇ ನಿರಾಕಾರದಲ್ಲಿ ಧ್ಯಾನ ಮಾಡ್ತಾ ಇದ್ದೇನೆ ನಾನು, ಸಿದ್ಧಿಸುತ್ತ ನನಗೆ ಅಂತ ಭ್ರಮಿಸಬಾರದು. ಎಷ್ಟೋ ಜನ ಕೆಲವು ಭಕ್ತರು ಇಲ್ಲಿ ಬಂದು ಧ್ಯಾನವನ್ನು ಅಭ್ಯಾಸ ಮಾಡಿ ಆಮೇಲೆ ನಮ್ಮ ಬಳಿಗೆ ಬಂದು ಹೇಳ್ತಾರೆ, ಸ್ವಾಮೀಜಿ ಅರ್ಧ ಗಂಟೆ ಧ್ಯಾನ ಮಾಡಿದೆ, ಮೈ ಸಂಪೂರ್ಣ ಮರ್ತು ಹೋಗ್ಬಿಟ್ಟಿತ್ತು, ಏನೊಂದ್ರ ಅರಿವು ಆಗಲಿಲ್ಲ. ಎಲ್ಲ ಅರ್ಧ ಗಂಟೆ ಧ್ಯಾನ ಮಾಡಿ, ಅಂಥ ಏಕಾಗ್ರತೆಯಿಂದ ಧ್ಯಾನ ಮಾಡಿ ಮೈ ಮರೆತು ಬಿಟ್ಟಲ್ಲ, ಎಂಥ ಮಹಾಶಯರಪ್ಪ ಇವರು. ಆಮೇಲೆ ಅವರು ಧ್ಯಾನ ಮಾಡಿಕೊಳ್ತಾಗ ನಾನು ಕಿಟಕಿಯಿಂದ ಅವ್ರನ್ನ ನೋಡಿದ ಕೊರಟೆ, ತೂಗಾಡ್ತಾ ಇದ್ರು ಅವರು, ಅವ್ರ ಮೈ ಮರೆತದ್ದು ನಿದ್ರೆಯಲ್ಲಿ ಅಂತ ಆಮೇಲೆ ಗೊತ್ತಾಯ್ತು. ಪೂರ್ವ ತಯಾರಿಯಿಂದ ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಳುವುದು ಮತ್ತು ಜಾಗೃತಗೊಳಿಸಿಕೊಳ್ಳುವುದು, ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಳುವುದು ಮತ್ತು ಶುದ್ಧಿಗೊಳಿಸಿಕೊಳ್ಳುವುದು, ಇದರ ಮೂಲಕ ಮಾತ್ರವೇ ಅಂತಹ ಧ್ಯಾನದಲ್ಲಿ ನಾವು ಸಿದ್ಧರಾಗುವುದಕ್ಕೆ ಸಾಧ್ಯ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.